ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರ ಕೋಣೆಯೊಳಗೆ ಬೇಲ್ಘರದ ಬೇಲ್ಘರ್ ಅಂತ ಅನ್ನುವ ಊರ್ನ ಗೋವಿಂದ ಎಂಬವನು ತನ್ನ ಕೆಲವು ಮಿತ್ರರೊಡನೆ ಕೊಠಡಿಯನ್ನು ಪ್ರವೇಶಿಸಿದ. ಅವರೆಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡಿ ನೆಲದ ಮೇಲೆ ಕುಳಿತುಕೊಂಡರು. ಪರಮಹಂಸರು ಇನ್ನೂ ಭಾವಾವಿಷ್ಟಾಗಿ ಇದ್ದಾರೆ. ಕೆಲವು ನಿಮಿಷಗಳಾದ ನಂತರ ಅವರು ಭಕ್ತರಿಗೆ ಹೇಳಿದರು, ನಿಮಗೇನೇನು ಸಂಶಯ ಇದೆಯೋ ಎಲ್ಲವನ್ನೂ ಕೇಳಿಬಿಡಿ, ಎಲ್ಲಕ್ಕೂ ಉತ್ತರ ಕೊಟ್ಟು ಬಿಡ್ತೇನೆ ಅಂತ. ಮಾಸ್ಟರ್ ಮಾಷಿಯ ಇದಕ್ಕೆ ಸಂಬಂಧಪಟ್ಟಂತೆ ಬರೆದದ್ದು ಇಷ್ಟೇ. ಇಲ್ಲಿ ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿ ಹೇಳಿದಂತಹ ಮಾತನ್ನ ನಾವು ಅಷ್ಟೇ ಭಾವದಿಂದ ಅರ್ಥ ಮಾಡಿಕೊಳ್ಬೇಕು. ನಿಮಗೇನೇನು ಸಂಶಯ ಇದೆಯೋ ಎಲ್ಲವನ್ನೂ ಕೇಳಿಬಿಡಿ, ಎಲ್ಲಕ್ಕೂ ಉತ್ತರ ಕೊಟ್ಟುಬಿಡ್ತೇನೆ ಅಂತ. ಸಂಶಯ ಯಾವ ಬಗೆಯ ಸಂಶಯ? ಬಗೆ ಬಗೆಯ ಸಂಶಯಗಳಿರಬಹುದು ಮನುಷ್ಯನಿಗೆ. ಪೂಜೆಗೆ ಸಂಬಂಧಪಟ್ಟಂತೆ ಸಂಶಯ, ಜಪಕ್ಕೆ ಸಂಬಂಧಪಟ್ಟಂತೆ ಸಂಶಯ, ತಮಗೆ ಆಗತಕ್ಕಂತಹ ಅನುಭವಕ್ಕೆ ಸಂಬಂಧಪಟ್ಟಂತೆ ಸಂಶಯ, ಊಟ ತಿಂಡಿ ನಿದ್ರೆಗಳಿಗೆ ಸಂಬಂಧಪಟ್ಟಂತೆಯೂ ಸಂಶಯ. ಹಾಗೆ ಮಾಡಿದರೂ ಸರಿಯೋ, ಹೀಗೆ ಮಾಡಿದರೂ ಸರಿಯೋ ಅಂತನ್ನುವ ಸಂಶಯ. ಇದು ಬಹಳ ಸಹಜ. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಭಾವಾವಿಷ್ಟರಾಗಿ ಯಾವುದೇ ಬಗೆಯ ಸಂಶಯವನ್ನು ಕೂಡ ಪರಿಹರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಭಾವಾವಿಷ್ಟರಾಗಿ ಅವರು ಸಂಶಯವನ್ನು ಪರಿಹರಿಸುವುದು ಅಂತಂದರೆ ಸಂಶಯದ ಮೂಲಕ್ಕೆ ಹೋಗಿ ಇನ್ನು ಆ ಥರದ ಸಂಶಯ ಉಳಿಲೇಬಾರದು ಅಂತಹ ಒಂದು ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಾಗಿರತಕ್ಕಂಥವರು ಅಂತ ಅರ್ಥ. ಮಹಾಪುರುಷರು ಭಾವಾವಿಷ್ಟರಾಗಿ ಏನು ಬೇಕೋ ಅದನ್ನು ಕೇಳಿ ಅಂತ ಹೇಳಿದಾಗ ಬಹಳ ಎಚ್ಚರವಾಗಿರಬೇಕಾಗತ್ತೆ. ಒಮ್ಮೆ ಒಬ್ಬ ತಮಿಳು ಸಂತ, ಅವನ ಇಹಲೋಕ ಯಾತ್ರೆ ಮುಗಿತಾ ಇದೆ, ಅದು ಅವನಿಗೆ ಗೊತ್ತಿದೆ. ಸುತ್ತ ಕುಳಿತಿರತಕ್ಕಂತಹ ಭಕ್ತರಿಗೆ ಹೇಳಿದ್ದಂತೆ ಆತ, ನಾನು ಯಾರಿಗೆ ಮುಕ್ತಿ ಬೇಕೋ ಅದನ್ನು ಕೊಡೋಕೆ ಸಿದ್ಧನಾಗಿದ್ದೇನೆ. ಈಗ ನಾನು ಹೊರಟಿದ್ದೇನೆ, ನನ್ನ ಜೊತೆಗೆ ಯಾರು ಬರ್ತೀರೋ ಕೈ ಎತ್ತಿ, ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಅಂತ. ತಕ್ಷಣ ಒಬ್ಬ ಆಕೆ ಭಕ್ತಿಮತಿ ಸಾಧಕಿ, ಅವಳೊಬ್ಬಳೆ ಕೈ ಎತ್ತಿದ್ದು, ಮುಕ್ತಿ ಕೊಡ್ತೇನೆ ಈಗ ಅಂತ ಹೇಳಿದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ, ಮನೆಯಲ್ಲಿ ಯಾರ್ಯಾರಿದ್ದಾರೆ, ಏನೇನಾಗಬೇಕಾಗಿದೆ ಅಂತ. ಆದರೆ ಈಕೆ ಅತ್ಯಂತ ಪ್ರಾಮಾಣಿಕವಾದಂತಹ ಸಾಧಕಿಯಾದ್ರಿಂದ ಕೈ ಎತ್ತಿಲ್ಲ ತಾನು. ತತ್ಕ್ಷಣವೇ ಆ ಕಡೆ ಅವಳ ಶರೀರ ಅಲ್ಲೇ ಬಿದ್ದೋಯ್ತಂತೆ. ಈ ಕಡೆ ಈತ, ಈ ಸಂತ, ಇವನ ಶರೀರವೇ ಇಲ್ಲ ಅಲ್ಲಿ. ಅವನು ಹಾಗೆ ಕರಗಿ ಅಂತರ್ಧಾನನಾಗಿಬಿಟ್ಟ. ಅಂಥ ಸಂತ ಆ ಒಂದು ವಿಶೇಷ ಸ್ಥಿತಿಯಲ್ಲಿ ಆತ ಮುಕ್ತಿಯನ್ನು ಕೊಡೋದಕ್ಕೆ ಸಮರ್ಥನಾಗಿದ್ದಾನೆ ಅಂತನ್ನೋದನ್ನು ಬಾಕಿ ಉಳಿದವರಿಗೂ ಕೂಡ ಕಾಣಿಸ್ತಾನೆ. ಆಕೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ತಾಳೆ. ಇಲ್ಲಿ ಶ್ರೀರಾಮಕೃಷ್ಣರು ಯಾರಿಗೆ ಮುಕ್ತಿ ಬೇಕಾಗಿದೆ ಹೇಳಿ ಕೊಡ್ತೇನೆ ಅಂತ ಹೇಳಕ್ ಹೊರಡಲಿಲ್ಲ ಇನ್ನು. ಅದು ಕೊನೆಗೆ ಒಂದ್ಸರ್ತಿ ಕೇಳ್ತಾರೆ, ಅದನ್ನ ಕೊಟ್ಟೂ ಕೊಡ್ತಾರೆ. ಅಂತಹ ಒಂದು ದಿನವನ್ನು ನಾವು ಯುಗಾವತಾರ ಶ್ರೀರಾಮಕೃಷ್ಣ ಅದರ ನಾಲ್ಕನೆಯ ಸಂಪುಟದಲ್ಲಿ ನೋಡ್ಲಿಕ್ಕಿದ್ದೇವೆ. ಯಾರಿಗೇನೇನು ಸಂಶಯ ಇದೆಯೋ ಕೇಳಿ ಅಂತ ಹೇಳಿದಾಗ ಗೋವಿಂದ ಮತ್ತು ಉಳಿದ ಭಕ್ತರು ಭಾವನಾ ರಾಜ್ಯದಲ್ಲಿ ಮುಳುಗಿರುವಂತೆ ಕಂಡಿತು ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಬಳಿಕ ಗೋವಿಂದ ಆ ಭಾವದಿಂದ ಕೆಳಗೆ ಬಂದು ಕೇಳ್ತಾನೆ, ಮಹಾಶಯರೇ ಕಾಳಿಗೆ ಈ ಕಪ್ಪು ಬಣ್ಣ ಯಾಕೆ ಬಂತು ಅಂತ. ಕಾಳಿ ಅಂದ್ರೆ ಕಪ್ಪು ಅಂತಲೇ ಹೆಸರು ಅರ್ಥ. ಕಾಲ ಕಾಳಿ, ಕಾಳಿ ಅಂತ ಹೇಳುದು ಕಪ್ಪು ಅಂತ ಒಂದು ಅರ್ಥ, ಕಾಲ ಸ್ವರೂಪಗಳು ಅಂತ ಇನ್ನೊಂದು ಅರ್ಥ. ಮಹಾಕಾಲ ಅಂತಂದ್ರೆ ಈ ಕಾಲ ಇದೆಯಲ್ಲ ಅದೇನೆ, ನಮ್ಮೆಲ್ಲರ ಕಾಲವನ್ನು ಹರಣೆ ಮಾಡತಕ್ಕಂತಹ ಕಾಲ ಮಹಾಕಾಲ. ನಾವೆಲ್ಲರೂ ಆ ಕಾಲನ ವಶದಲ್ಲೇ ಇದ್ದೇವೆ. ಆದರೆ ಅವನು ನಮಗೆ ಗೊತ್ತಾಗದೇ ಇರುವ ಹಾಗೆ ನಮ್ಮ ಕಾಲವನ್ನ ಅಪಹರಿಸ್ತಾ ಇರ್ತಾನೆ. ಒಂದು ದಿನ ನಿಮ್ಮ ಕಾಲ ಆಯಿತು ಅಂತ ಹೇಳ್ತಾನೆ ಆ ಮಹಾಕಾಲ. ಇವಳು ಅವನ ಅವಿಭಾಜ್ಯ ಅಂಗ, ಅಥವಾ ಅವನೇ ಇವಳು, ಇವಳೇ ಅವನು. ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಶಬ್ದಗಳಿಗೆ ಇವೆ. ಕಾಲ ಅಂದ್ರೆ ಪುಲ್ಲಿಂಗ, ಕಾಳಿ ಅಂತ ಹೇಳಿದ್ರೆ ಸ್ತ್ರೀಲಿಂಗ. ನಿಜಕ್ಕೂ ಕೂಡ ಅವನೇ ಅವಳು, ಅವಳೇ ಅವನು. ತತ್ವದಲ್ಲಿ ಚೈತನ್ಯದಲ್ಲಿ ಯಾವುದೇ ಬಗೆಯ ಭೇದವೂ ಇಲ್ಲ. ಆದರೆ ಭೇದ ಇದೆ ಇದೆ ಇದೆ ಅಂತನ್ನೋದು ನಮ್ಮ ಮನಸ್ಸಿಗೆ ಜನ್ಮಾಂತರಗಳಿಂದ ಅಂಟಿಕೊಂಡು ಬಂದಿದೆ. ಆದ್ರಿಂದ ನಾವು ಅದರಿಂದ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದಷ್ಟು ಮಟ್ಟಿಗೆ ಆ ಸಂಮೋಹಿನಿಗೆ ಒಳಗಾಗಿದ್ದೇವೆ. ಅದರಿಂದ ಭೇದ ಬುದ್ಧಿ ಹಾಗೆ ಉಳಿದುಕೊಂಡಿರುತ್ತೆ, ಕೊನೆಯವರೆಗೂ ಉಳಿದುಕೊಂಡಿರುತ್ತೆ, ಆಮೇಲೆ ಹೋಗುತ್ತೆ. ಅಂತೂ ಇಲ್ಲಿ ಕಾಳಿಗೆ ಕಪ್ಪು ಬಣ್ಣ ಮಾತ್ರ ಅಲ್ಲ, ನಮ್ಮ ದೇವಸ್ಥಾನದ ಎಲ್ಲ ವಿಗ್ರಹಗಳನ್ನು ನೋಡಿ, ಕರಿ ವಿಗ್ರಹದಲ್ಲೇ ಮಾಡಿರೋದು. ಕೃಷ್ಣ ಕೂಡ ಕಪ್ಪೆ. ಕೃಷ್ಣ ಯಾಕೆ ಕಪ್ಪು, ಕಾಳಿ ಯಾಕೆ ಕಪ್ಪು ಅಂತನ್ನೋದನ್ನ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯವಾಗಿ ವಿವರಿಸಿ ಹೇಳ್ತಾರೆ. ಹೇಳ್ತಾರೆ, ನೀನು ಆಕೆಯಿಂದ ಬಹಳ ದೂರದಲ್ಲಿರೋದ್ರಿಂದ ನಿನಗೆ ಆಕೆ ಕಪ್ಪಾಗಿ ಕಾಣ್ತಿದ್ದಾಳೆ. ಹತ್ರ ಹೋಗಿ ನೋಡು, ಆಕೆಗೆ ಯಾವ ಬಣ್ಣವೂ ಇಲ್ಲ. ಸರೋವರದ ನೀರು ದೂರದಿಂದ ಕಪ್ಪಾಗಿ ಕಾಣುತ್ತೆ. ಹತ್ರ ಹೋಗಿ ಕೈ ಸ್ವಲ್ಪ ನೀರು ತೆಗೆದುಕೊಂಡು ನೋಡು, ಅದಕ್ಕೆ ಯಾವ ಬಣ್ಣವೂ ಇಲ್ಲ. ಆಕಾಶ ದೂರಕ್ಕೆ ನೀಲ ವರ್ಣದ್ದಾಗಿ ಕಾಣುತ್ತೆ. ನಿನ್ನ ಹತ್ತಿರ ಇರುವಂತಹ ಆಕಾಶವನ್ನು ನೋಡು, ಅದಕ್ಕೆ ಯಾವ ಬಣ್ಣವೂ ಇಲ್ಲ. ಭಗವಂತನ ಹತ್ತಿರ ಹತ್ತಿರ ಬಂದಷ್ಟು ಅನುಭವವಾಗುತ್ತೆ ಆತನಿಗೆ ನಾಮ ರೂಪ ಯಾವುದೂ ಇಲ್ಲ ಅಂತ. ಭಗವತಿಯನ್ನು ಬಿಟ್ಟು ಬಹಳ ದೂರಕ್ಕೆ ಮುಂದುವರೆದ್ರೆ, ಬಹಳ ದೂರಕ್ಕೆ ಹೋದ್ರೆ ಹುಲ್ಲು ಹೂವಿನ ಬಣ್ಣದ ಹಾಗೆ ನೀಲಿಯಾಗಿ ಕಾಣ್ತಾಳೆ. ಶ್ಯಾಮೆ ಅಂದ್ರೆ ಕಾಳಿ ಪುರುಷನೋ ಅಥವಾ ಪ್ರಕೃತಿಯೋ? ಒಮ್ಮೆ ಒಬ್ಬ ಭಕ್ತ ಶ್ಯಾಮಾದೇವಿಯ ಪೂಜೆ ಮಾಡಿದ್ದ. ಇನ್ನೊಬ್ಬ ಬಂದು ಆಕೆಯನ್ನ ದರ್ಶನ ಮಾಡಿದಾಗ ಆಕೆಯ ಕೊರಳಿನಲ್ಲಿ ಯಜ್ಞೋಪವಿತ ಇರೋದು ಕಂಡುಬಂತು. ಆಗ ಆತ ಆ ಭಕ್ತನನ್ನು ಕೇಳಿದ, ಏನಿದು, ನೀನು ಭಗವತಿಯ ಕೊರಳಿಗೆ ಯಜ್ಞೋಪವಿತ ಹಾಕಿಬಿಟ್ಟಿದ್ಯಲ್ಲ ಅಂತ. ಭಕ್ತ ಹೇಳಿದ, ಗೆಳೆಯ ನೀನು ಭಗವಂತಿಯನ್ನ ಅರಿತುಕೊಂಡಿರುವ ಹಾಗೆ ಕಾಣುತ್ತೆ, ಆದರೆ ನನಗಿನ್ನೂ ಗೊತ್ತಾಗಿಲ್ಲ ಆಕೆ ಪುರುಷನೋ ಅಥವಾ ಪ್ರಕೃತಿಯೋ ಅಂತ. ಅದಕ್ಕಾಗಿಯೇ ಆಕೆಯ ಕೊರಳಿಗೆ ಯಜ್ಞೋಪವಿತ ಹಾಕಿಬಿಟ್ಟಿದ್ದೇನೆ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಕಾಳಿ ಕಪ್ಪು ಯಾಕೆ ಅಂತ ಕೇಳಿದ್ದಕ್ಕೆ ಅಂತ ಉತ್ತರ ಕೊಟ್ರು ನೋಡಿ. ಕಾಳಿ ನಿನ್ನಿಂದ ದೂರ ಇದ್ದಾಳೆ, ಆದ್ರಿಂದ ಅವಳು ಕಪ್ಪಾಗಿ ಕಾಣ್ತಾಳೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಒಂದು ನೀರಿನದ್ದು ಇನ್ನೊಂದು ಆಕಾಶದ್ದು. ನೀರಿಗೆ ಯಾವ ಬಣ್ಣ ಇದೆ? ಕೈಗೆ ಎತ್ಕೊಂಡು ನೋಡಿದಾಗ ನಮಗೆಲ್ಲರಿಗೂ ಅನುಭವ ಬರ್ತಾ ಇದೆ, ಅದಕ್ಕೆ ಬಣ್ಣ ಇಲ್ಲ ಅಂತ. ಆದರೆ ವಿಶಾಲವಾದಂತಹ ಒಂದು ಸರೋವರದಲ್ಲಿ ನೀರು ನೀಲಿಯಾಗಿ ಕಾಣುತ್ತೆ. ಸಮುದ್ರದಲ್ಲಿ ದೂರಕ್ಕೆ ಇರತಕ್ಕಂಥ ಆ ಸಮುದ್ರವನ್ನು ನೋಡಿದಾಗಲಂತೂ ಗಾಢ ನೀಲಿಯಾಗಿ ಕಾಣುತ್ತದೆ ಅದು. ಆಕಾಶ, ಇಲ್ಲಿರ್ತಕ್ಕಂಥ ಆಕಾಶ ಯಾವುದೋ ದೂರದಲ್ಲಿರ್ತಕ್ಕಂಥ ಆಕಾಶವೂ ಅದೇನೆ. ಈ ಆಕಾಶಕ್ಕೂ ಆ ಆಕಾಶಕ್ಕೂ ಯಾವುದೇ ತರಹದ ವ್ಯತ್ಯಾಸವೂ ಇಲ್ಲ. ಆಕಾಶ ಅಂದ್ರೆ ಅವಕಾಶ, ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅದೆಲ್ಲ ಆಕಾಶ. ಆಕಾಶಕ್ಕೆ ಯಾವ ಬಣ್ಣ ಇದೆ? ಆದರೆ ದೂರದಲ್ಲಿರತಕ್ಕಂಥ ಆಕಾಶವನ್ನು ನೀಲಿ ಅಂತ ನಾವು ಕರಿತೇವೆ. ಇನ್ನೂ ಶರತ್ಕಾಲದಂತಹ ಆ ಶುದ್ಧವಾದಂತಹ ಆಕಾಶದಲ್ಲಿ ಗಾಢ ನೀಲಿಯನ್ನು ಕಾಣ್ತಾ ಇದ್ದೇವೆ. ದೂರದಿಂದ ನೋಡಿದಾಗ ನೀಲಿ ಅಥವಾ ಕಪ್ಪು, ಹತ್ತಿರದಿಂದ ನೋಡಿದಾಗ ಬಣ್ಣವೇ ಇಲ್ಲ. ಭಗವಂತನ ಸಮಾಚಾರ ಇದು. ನಾವೆಲ್ಲ ಭಗವಂತನಿಂದ ಬಹಳ ದೂರದಲ್ಲಿ ಇದ್ದೇವೆ, ಆದ್ರಿಂದ ಅವನಿಗೆ ಆ ನೀಲಿ ಬಣ್ಣ ಕಾಣ್ತಾ ಇದೆ. ಅವನನ್ನು ಹತ್ತಿರ ಕರೆದುಕೊಂಡಾಗ ನಾವೇ ಅವನು, ಅವನೇ ನಾವು ಆಗ್ಬಿಟ್ಟಿರುತ್ತೇವೆ. ಯಾರ ಬಣ್ಣ ಯಾರು ಹೇಳೋದು? ಶ್ರೀರಾಮಕೃಷ್ಣರು ಮುಂದುವರಿಸ್ತಾ ಹೇಳ್ತಾರೆ, ಹತ್ತಿರಕ್ಕೆ ಹೋದಾಗ ನಾಮ ರೂಪ ಯಾವುದೂ ಇಲ್ಲ ಅಂತ ಹೇಳ್ತಕ್ಕಂಥ ಅದು ಗೋಚರವಾಗುತ್ತೆ ಅಂತ. ರೂಪವೇ ಇಲ್ಲದಿದ ಮೇಲೆ ಬಣ್ಣ ಎಲ್ಲಿ ಬಂತು? ನಾಮವೇ ಇಲ್ಲದಿದ ಮೇಲೆ ಯಾರನ್ನು ಕರೆಯೋದು ನಾವು? ನಾಮ ಮತ್ತು ರೂಪ ಇವೆರಡೂ ವೇದಾಂತದಲ್ಲಿ ಬಹಳ ದೊಡ್ಡ ಕೆಲಸ ಮಾಡುತ್ತವೆ. ವೇದಾಂತ ಓದಿದವರಿಗೆ ಮಾತ್ರ ಗೊತ್ತು ಈ ನಾಮರೂಪಗಳ ಮಹಿಮೆ. ಅಖಂಡ ಸಚಿದಾನಂದ ಪರಬ್ರಹ್ಮ ವಸ್ತು ಆಕಾರವೂ ಇಲ್ಲ, ಗುಣವೂ ಇಲ್ಲ, ಅಲ್ಲಿ ಏನೂ ಇಲ್ಲ, ಇಲ್ಲ ಅನ್ನೋದೂ ಇಲ್ಲ, ಏನೋ ಏನಿದೆ ಅದು ಇಲ್ಲ, ಏನಿಲ್ಲ ಅದು ಇಲ್ಲ. ಅದನ್ನ ಮಾತಿನಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂಥದ್ದೊಂದದು. ಅದು ಈ ಜಗತ್ತಾಗಿ ವಿಶ್ವವಾಗಿ ಯಾವಾಗ ವ್ಯಕ್ತಗೊಂಡಿತೋ ತನ್ನ ಮಾಯಾಶಕ್ತಿಯ ಸಹಾಯದಿಂದ, ತನ್ನ ಮಾಯಾಶಕ್ತಿಯ ಸಹಾಯದಿಂದ ಯಾವಾಗ ವ್ಯಕ್ತವಾಯಿತೋ ಆಗ ಅದಕ್ಕೆ ನಾಮ ಮತ್ತು ರೂಪ. ಈ ಇಡೀ ವಿಶ್ವದಲ್ಲಿ ಏನೇನು ವಸ್ತುಗಳೆಲ್ಲ ಇವೆಯೋ ಅವುಗಳಿಗೆ ಒಂದನೇದಾಗಿ ರೂಪ ಇದೆ, ಇನ್ನೊಂದನೇದಾಗಿ ಆಕಾರ ಇದೆ, ಇನ್ನೊಂದನೇದಾಗಿ ನಾಮ ಇದೆ. ಅದಕ್ಕೆ ಒಂದನೇದಾಗಿ ರೂಪ ಇದೆ, ಇನ್ನೊಂದನೇದಾಗಿ ನಾಮ ಇದೆ. ನಾಮ ರೂಪಗಳಿಂದ ಕೂಡಿದಂತಹದ್ದೇ ಈ ಸಕಲ ಚರಾಚರ ವಿಶ್ವ. ಇದನ್ನು ನಾವು ಮನನ ಮಾಡಬೇಕು. ನಾಮ ರೂಪಗಳು ಬಂದಾಗ ಎಲ್ಲ ಬೇರೆ ಬೇರೆ ಬೇರೆ. ಎಷ್ಟೇ ನಾವು ಘೋಷಣೆಗಳನ್ನು ಮಾಡಿದರೂ ಕೂಡ ನಾವೆಲ್ಲ ಒಂದು, ನಾವೆಲ್ಲ ಒಂದು ಅಂತ ಎಷ್ಟೇ ಘೋಷಣೆ ಮಾಡಿದರೂ ಕೂಡ ನೀನು ಮಾತ್ರ ಬೇರೆ ಅಂತ ಹೇಳ್ತಕ್ಕಂತಹ ಒಂದು ಸ್ಥಿತಿ ಬಂದೇ ಬರುತ್ತೆ. ಈ ನಾಮರೂಪಗಳಿಂದ ಕೂಡಿದಂತೆ ಇರತಕ್ಕಂತಹ ಈ ವ್ಯಕ್ತಿಗಳಿಂದೇ ಆಗಲಿ ಯಾವುದೇ ಜೀವಿಗಳಿಂದೇ ಆಗಲಿ ನಾವು ಒಟ್ಟುಗೂಡಿಸುವುದಕ್ಕೆ ಸಾಧ್ಯವಿಲ್ಲ. ಆ ನಾಮ ಮತ್ತು ರೂಪವೇ ಹಾಗೆ ನಮ್ಮನ್ನ ಬೇರೆ ಬೇರೆ ಬೇರೆ ಬೇರೆ ಅಂತ ಹೇಳ್ತಕ್ಕಂಥ ಆ ಭಾವನೆಯನ್ನು ಕೊಡ್ತದದು. ಈ ನಾಮರೂಪಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥ ಅಖಂಡ ಚೈತನ್ಯವನ್ನು ನಾವು ಭಾವಿಸುವುದಕ್ಕೆ ಸಾಧ್ಯವಾದಾಗ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ದಿವ್ಯವಾದ ಅನುಭವ ಆಗ್ತದೆ. ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ ಅಂತ ಹೇಳ್ತಕ್ಕಂಥ ಅನುಭವ ಆಗಬರುತ್ತೆ. ಆ ಚೈತನ್ಯದ ಅನುಭವ ಮಾಡಿಕೊಂಡಾಗ ಪ್ರತಿಯೊಂದು ವ್ಯಕ್ತಿಯ ಹಿನ್ನೆಲೆಯಲ್ಲಿ ಇರತಕ್ಕಂಥ ಶಕ್ತಿಯನ್ನ ಚೈತನ್ಯವನ್ನು ಭಾವಿಸುವುದಕ್ಕೆ ಸಾಧ್ಯವಾದಾಗ, ಭಾವಿಸುವುದಂದ್ರೆ ಪ್ರತ್ಯಕ್ಷವಾಗಿ ಅನುಭವ ಮಾಡಿಕೊಳ್ಳುವಷ್ಟೇ ಸ್ಪಷ್ಟವಾಗಿ ಭಾವಿಸುವುದಕ್ಕೆ ಸಾಧ್ಯವಾದಾಗ ಮಾತ್ರವೇ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಅನುಭವ ಬರುತ್ತೆ. ಅಲ್ಲಿವರೆಗೆ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥದ್ದು ಬರೀ ಮಾತು. ಎಷ್ಟು ಹೇಳಿದ್ರೂ ಕೂಡ ಎಷ್ಟು ಗಟ್ಟಿಯಾಗಿ ಮೈಕನ್ನ ವಾಲ್ಯೂಮ್ ಜಾಸ್ತಿ ಮಾಡಿಕೊಂಡು ಆ ಕಡೆ ಮೈಕಿನ ವಾಲ್ಯೂಮನ್ನು ಜಾಸ್ತಿ, ಈ ಕಡೆ ಕಂಠದ ವಾಲ್ಯೂಮ್ ಜಾಸ್ತಿ ಮಾಡಿ ಎಷ್ಟು ಜೋರಾಗಿ ಹೇಳಿದ್ರೆ ಅಷ್ಟು ಬೇರೆ ಬೇರೆ ಆಗುತ್ತದೆ. ಈ ನಾಮರೂಪಗಳ ಸ್ವಭಾವ ಅಂಥದ್ದು. ಪರಮಾತ್ಮ ನಾಮರೂಪಗಳನ್ನು ಉಪಯೋಗಿಸಿಕೊಂಡು ಈ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇದು ನಾಮರೂಪಗಳಿಗೆ ಸಂಬಂಧಪಟ್ಟದ್ದಾದ್ರೆ, ಕಾಳಿ ಹೆಂಗಸೋ ಗಂಡಸೋ ಅಂತನ್ನೋ ವಿಷಯದಲ್ಲಿ, ಪುರುಷನೋ ಪ್ರಕೃತಿಯೋ ಅಂತನ್ನೋ ವಿಷಯದಲ್ಲಿ ಕೂಡ ಇರತಕ್ಕಂತಹ ಸಂಶಯವನ್ನ ಇದೇ ಸಂದರ್ಭದಲ್ಲಿ ಹೋಗಲಾಡಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಸಂಶಯವನ್ನ ಬಗೆಹರಿಸೋದಕ್ಕೆ ಹೊರಟಿದ್ದಾರೆ ಈಗ ಶ್ರೀರಾಮಕೃಷ್ಣರು. ಮೊದಲೇದಾಗಿ ಕಾಳಿ ಅದು ಕಪ್ಪು ಅಂತ ಅಷ್ಟೇ ಕೇಳಿದ್ದ ಅವನು, ಅದಕ್ಕೆ ಉತ್ತರ ಕೊಟ್ಟರು. ಅದರ ಮೇಲೆ ಇನ್ನೊಂದು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ, ಕಾಳಿ ಹೆಣ್ಣೋ ಗಂಡೋ ಅಂತ. ಕಾಳಿ ಹೆಣ್ಣು ಅಲ್ಲ, ಗಂಡು ಅಲ್ಲ, ಅವಳು ಶಕ್ತಿ ಸ್ವರೂಪಿಣಿ. ಎಲೆಕ್ಟ್ರಿಕ್ ಬಲ್ಬ್ಸ್, ಅದು ಟ್ಯೂಬ್, ಇದು ಸನ್ಗನ್, ಅದು ಫ್ಲಡ್ ಲೈಟ್, ಅದು ಸಣ್ಣ ಸಣ್ಣ ಬಲ್ಬ್ಗಳು, ಎಲ್ಲ ಬೇರೆ ಬೇರೆ ಆಕಾರಗಳು. ಇದರ ಹಿನ್ನೆಲೆ ಇರತಕ್ಕಂತಹ ಶಕ್ತಿ ಯಾವ ಆಕಾರ ಇದೆ, ಇದರ ಹಿನ್ನೆಲೆಯಲ್ಲಿ ಹರಿತಕ್ಕಂತಹ, ನಿರಂತರವಾಗಿ ಹರಿತಕ್ಕಂತಹ ಆ ವಿದ್ಯುತ್ ಶಕ್ತಿಗೆ ಯಾವ ಆಕಾರ ಇದೆ, ಯಾವುದರಲ್ಲಿ ಹರಿದರೆ ಆ ಆಕಾರವನ್ನು ಅದು ಹೊಂದುತ್ತದೆ ಅಷ್ಟೇನೆ. ಮಗುವಿನಲ್ಲಿ ಮಗುವಾಗಿ, ಸ್ತ್ರೀಯರಲ್ಲಿ ಸ್ತ್ರೀಯಾಗಿ, ಪುರುಷರಲ್ಲಿ ಪುರುಷರಾಗಿ, ಮೃಗಗಳಲ್ಲಿ ಮೃಗವಾಗಿ, ವನಸ್ಪತಿಗಳಲ್ಲಿ ವನಸ್ಪತಿಯಾಗಿ ಕಾಣಿಸಿಕೊಳ್ತದೆ ಅದೇ ಆದ್ಯ ಶಕ್ತಿ. ಶಕ್ತಿಯಲ್ಲಿ ಯಾವ ಭೇದವೂ ಇಲ್ಲ, ಒಂದೇ ಶಕ್ತಿ ಆದ್ಯ ಶಕ್ತಿ. ಪುರುಷ ಶಕ್ತಿ, ಸ್ತ್ರೀ ಶಕ್ತಿ, ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ. ಈ ಪುರುಷ ಆ ಸ್ತ್ರೀ ಅಂತ ಹೇಳೋದ್ರಲ್ಲಿ ಮಾತ್ರ ವ್ಯತ್ಯಾಸ, ಶಕ್ತಿ ಅಂತ ಹೇಳೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಪುರುಷ ಶಕ್ತ, ಸ್ತ್ರೀ ಶಕ್ತಿ ಅಂತ ಹೀಗೇನಾದ್ರು ಹೇಳ್ತಾವೇನು? ಎಲ್ಲ ಶಕ್ತಿಯೂ ಒಂದೇ. ಆದ್ರಿಂದ ಕಾಳಿ ಪುರುಷನೋ ಪ್ರಕೃತಿಯೋ, ಪುರುಷನೋ ಸ್ತ್ರೀಯೋ, ಒಬ್ಬ ಭಕ್ತ ಕಾಳಿ ಪೂಜೆ ಮಾಡಿದಂತೆ ಪೂಜೆ ಮಾಡ್ತಾ ಆಕೆಗೆ ಜಗನ್ಮಾತೆಗೆ ಯಜ್ಞೋಪವೀತವನ್ನು ಹಾಕಿಬಿಟ್ಟಿದ್ದಾನೆ ಪೂಜೆಯ ಅಂಗವಾಗಿ. ಇನ್ನೊಬ್ಬ ಮನುಷ್ಯ ಬಂದವನು ದೇವಿ ನೋಡ್ತಾನೆ, ಸ್ತ್ರೀ ಕಾಳಿ, ಸ್ತ್ರೀ ದೇವಿ, ಶ್ರೀದೇವಿ ಅಲ್ಲ ಸ್ತ್ರೀದೇವಿ, ಅವಳು ಯಜ್ಞೋಪವೀತ ಹಾಕೊಂಡಿದ್ದಾಳೆ. ಏನಿವನು ಯಜ್ಞೋಪವೀತ ಹಾಕ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ಕೇಳ್ತಾನೆ. ಆಗ ಆತ ಹೇಳಿದ ಪ್ರಶ್ನೆ ನೋಡಿ, ನೀನೇನೋ ಕಂಡಿರಬಹುದು ಅವಳು ಹೆಣ್ಣು ಅಂತ, ಆದ್ರೆ ನನಗೆ ಅವಳು ಹೆಣ್ಣೋ ಗಂಡೋ ಇನ್ನೂ ಗೊತ್ತಾಗಿಲ್ಲ. ಅಂದ್ರೇನರ್ಥ? ನಿಜಕ್ಕೂ ಕೂಡ ಅವಳನ್ನು ಯಾರೂ ಅರಿಯುವುದಕ್ಕೆ ಸಾಧ್ಯ ಇಲ್ಲ. ತಾಯಿ ದುರ್ಗೆಯ ನಿಜವನ್ನರಿಯುವ ಧೀರರಾರೋ ಜಗದೊಳು, ಅರಿಯೋದಕ್ಕೆ ಸಾಧ್ಯವಿಲ್ಲ. ಆದ್ಯಶಕ್ತಿ ಇಷ್ಟೇ ಅರ್ಥ ಮಾಡಿಕೊಳ್ಬೇಕಾದ್ದು. ಈ ಕುರಿತಾಗಿ ಒಂದು ಸ್ವಾರಸ್ಯಕರವಾದ ಬಂಗಾಳಿ ಹಾಡಿದೆ, ಶ್ಯಾಮಾ ಮಾಕಿ ಅಮರ್ ಕಾಲೋರೆ, ಶ್ಯಾಮಾ ಶ್ಯಾಮ ಅಂದ್ರೆ ಕೃಷ್ಣ, ಶ್ಯಾಮಾ ಅಂತಂದ್ರೆ ಕಾಳಿ, ಕಾಳಿಯು ಕೃಷ್ಣ, ಕೃಷ್ಣನೇ ಕಾಳಿ ಅಂತನ್ನುವ ಮಾತಿನಿಂದಾಗಿ ಬಂಗಾಳದಲ್ಲಿ ಕಾಳಿ ಕೃಷ್ಣ ಅಂತಲೇ ನಾಮಕರಣ ಮಾಡಿಬಿಡ್ತಾರೆ ತಮ್ಮ ಮಕ್ಕಳಿಗೆ. ಇದೆಲ್ಲ ಬಹಳ ಆಳವಾಗಿ ಹೋದ್ರೆ ಮಾತ್ರ ನಮಗೆ ಅರ್ಥವಾಗ್ತಕ್ಕಂಥ ಅಂಶ. ಮೇಲ್ಮೇಲೆ ನೋಡಿದ್ರೆ ಕಾಳಿ ಬೇರೆ, ಕೃಷ್ಣ ಬೇರೆ. ಅವಳು ಕಪ್ಪು ಅಥವಾ ಬೆಳುಪು, ನನ್ನ ಕಾಳಿ ಕಪ್ಪು, ಲೋಕೆ ಬೋಲೆ ಕಾಳಿ ಕಾಲು. ಜನ ಹೇಳ್ತಾರೆ ಕಾಳಿ ಕಪ್ಪು ಅಂತ, ಅಮರ್ ಮೊಂತೋ ಬೋಲೆ ನಾ ಕಾಲೋರಿ, ನನ್ನ ಮನಸ್ಸು ಮಾತ್ರ ಹೇಳ್ತದೆ ಅವಳು ಕಪ್ಪಲ್ಲ ಅಂತ. ಯಾಕೆ ಅಂತಂದ್ರೆ ಕಾಲೋ ರೂಪೆ ದಿಗೊಂಬರಿ ಹೃದಯ ಪದ್ಮೆ ಕೊರೆ ಮೋರ್ ಆಲೋರಿ, ಮೋರ್ ನನ್ನ ಹೃದಯ ಪದ್ಮೆ, ಹೃದಯ ಪದ್ಮದಲ್ಲಿ ಇದ್ದುಕೊಂಡು ಅದನ್ನ ಬೆಳಗುತ್ತಾ ಇದ್ದಾಳೆ. ನನ್ನ ಹೃದಯ ಪದ್ಮವನ್ನು ಬೆಳಗ್ತಕ್ಕಂಥವಳು, ಜ್ಯೋತಿ ಸ್ವರೂಪಿಣಿಯಾಗಿ ಬೆಳಗ್ತಕ್ಕಂಥವಳು ಅವಳು ಕಪ್ಪು ಅಂತ ನಾನು ಹೇಗೆ ಹೇಳೋಕ್ಕಾಗುತ್ತೆ? ನನ್ನ ಮನಸ್ಸು ಮಾತ್ರ ಅದನ್ನು ಹೇಳೋದಿಲ್ಲ, ಜನ ಹೇಳ್ಕೊತಾ ಇದ್ದಾರೆ ಕಪ್ಪು ಕಾಳಿ ಕಪ್ಪು ಕಾಳಿ ಕಪ್ಪು ಅಂತ, ಅದನ್ನ ನನ್ನ ಮನಸ್ಸು ಹೇಳೋದಿಲ್ಲ. ಎಷ್ಟು ಸ್ವಾರಸ್ಯವಾಗಿದೆ ಈ ಮಾತು. ಬಳಿಕ ಕೊಕೊನೋ ಶ್ವೇತ, ಕೊಕೊನೋ ಪೀತ, ಕೊಕೊನೋ ನೀಲ ಲೋಹಿತರಿ. ಗಾಳಿ ಹಾಗಿದ್ದಾಳೆ, ಕೆಲವು ಸಲ ಅವಳು ಬೆಳ್ಳಕ್ ಕಾಣ್ತಾಳಂತೆ, ಕೆಲವು ಸಲ ಅವಳು ಹಳದಿಯಾಗಿ ಕಾಣ್ತಾಳೆ, ಕೆಲವು ಸಲ ಅವಳು ನೀಲ, ಇನ್ನು ಕೆಲವು ಸಲ ಲೋಹಿತ ಅಂದ್ರೆ ಕೆಂಪು ಆ ಕಾಣ್ತಾಳೆ. ಸಾತ್ವಿಕ ರಜಸ್ತಮೋ ಗುಣ ಇವುಗಳ ಬೇರೆ ಬೇರೆ ಮಿಶ್ರಣ, ಇವುಗಳಿಗನುಸಾರವಾಗಿ ಬೇರೆ ಬೇರೆ ಬಣ್ಣ. ಆಗೇ ನಾಹಿ ಜಾನಿ ಕ್ಯಾಮೋನ್ ಜೋನೋನಿ, ಅಮ್ಮ ನಿನ್ನ ಇದಕ್ಕಿಂತ ಹೆಚ್ಚು ಇನ್ನೇ ನನಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಕೂಡ ಏನಾಯ್ತು, ನನ್ನ ಜನ್ಮವೇ ನಷ್ಟ ಆಗೋಯ್ತು. ಭಾವೀಯ ಜನಮ ಗ್ಯಾಲೋರೆ, ಭಾವೀಯ ಅಂದ್ರೆ ಭಾವಿಸ್ತಾ ಭಾವಿಸ್ತಾ, ನಿನ್ನ ಬಣ್ಣ ಯಾವುದಪ್ಪ ಅಂತ ಭಾವಿಸ್ತಾ ಭಾವಿಸ್ತಾ ನನ್ನ ಜನ್ಮವೇ ಕಳೆದೋಗ್ಬಿಡ್ತು. ಕೊಕೊನೋ ಪುರುಷ, ಕೊಕೊನೋ ಪ್ರಕೃತಿ, ಕೊಕೊನೋ ಶೂನ್ಯ ರೂಪಾರೇ. ನನ್ನ ತಾಯಿ ಕೆಲವು ಸಲ ಪುರುಷನಾಗಿ ಕಾಣ್ತಾಳೆ, ಕೆಲವು ಸಲ ಸ್ತ್ರೀಯಾಗಿ ಕಾಣ್ತಾಳೆ, ಕೆಲವು ಸಲ ಅವಳಿಗೆ ರೂಪವೇ ಇಲ್ಲದ ಹಾಗೆ ಭಾಸವಾಗುತ್ತೆ. ಏ ಭಾವೋ ಭಾವಿಯೇ, ಈ ಭಾವವನ್ನ ಭಾವಿಸಿ ಭಾವಿಸಿ ಕಮಲಾಕಾಂತ, ಕಮಲಾಕಾಂತ ಅಂದ್ರೆ ಭಕ್ತ ಬರೆದವನು, ಸಹಜ ಪಾಗೋಲ್ ಹೋಲೋರೇ, ಸಹಜವಾಗಿ ಹುಚ್ಚನಾಗ್ಬಿಟ್ಟ. ಹಾಗೆಲ್ಲ ತಿಳಿದಕ್ಕೆ ಹೋಗು ಪ್ರಯತ್ನ ಮಾಡಬಾರದು ಅಂತ ಅರ್ಥ. ಸುಮ್ಮನೆ ಅಮ್ಮ ಅಂಬ ಕರೆದ್ಬಿಟ್ಟು ಅವಳ ಆನಂದ ಏನಿದೆಯೋ ಅದನ್ನು ಅನುಭವಿಸ್ತಾ ಮತ್ತನಾಗಿ ಕುಣಿದಾಡ್ತಾ ಇರಬೇಕು. ಅದು ಬಿಟ್ಟು ಅವಳು ಹಾಗೋ ಹೀಗೋ ಅಂತ ತಿಳಿದು ಹುಚ್ಚಾಗ್ಬಿಡ್ತೀವಿ ನಾವು. ಅದು ಬೇಡ ಅಂತ ಕಮಲಾಕಾಂತ ಈ ಹಾಡನ್ನು ಹೇಳ್ತಾನೆ. ಶ್ಯಾಮಕಿ ಅಮಾರ್ ಕಲೋರೆ, ಶ್ಯಾಮ ಮಾಕಿ ಅಮಾರ್ ಕಲೋ, ಶ್ಯಾಮ ಮಾಕಿ ಅಮಾರ್ ಕಲೋರೆ, ಶ್ಯಾಮ ಮಾಕಿ ಅಮಾರ್ ಕಲೋ. ಲೋಕೆ ಬಲೆ ಕಾಲಿ ಕಲೋ, ಅಮಾರ್ ಮನ್ ತೊ ಬಲೆ ನಾ ಕಲೋರೆ, ಕಾಲೋ ರೂಪೆ ದಿಗಂಬರಿ, ಕಾಲೋ ರೂಪೆ ದಿಗಂಬರಿ, ಹೃದಯ ದೇಕರೆ ಮೊರಾಲೋ ರೆ, ಶ್ಯಾಮಾ ಮಾಕಿ ಆಮಾರ್ ಕಲೋ, ಶ್ಯಾಮಾ ಮಾಕಿ ಆಮಾರ್ ಕಲೋ ರೆ, ಶ್ಯಾಮಾ ಮಾಕಿ ಆಮಾರ್ ಕಲೋ. ಕೊಕೊನ ಶ್ವೇತ ಕೊಕೊನ ಪೀತ, ಕೊಕೊನ ಶ್ವೇತ ಕೊಕೊನ ಪೀತ, ಕೊಕೊನ ನೀಲ ಲಹಿತ ರೆ, ಕೊಕೊನ ಶ್ವೇತ ಕೊಕೊನ ಪೀತ, ಕೊಕೊನ ನೀಲ ಲಹಿತ ರೆ. ಆಗೆ ನಾಹಿ ಜಾನಿ ಕೆಮೋನೆ ಜನನಿ, ಆಗೆ ನಾಹಿ ಜಾನಿ ಕೆಮೋನೆ ಜನನಿ, ಭಾವಿಯ ಜನಮ ಗ್ಯಾಲೋರೆ, ಶ್ಯಾಮ ಮಾಕಿ ಆಮಾರ್ ಕಲೋ, ಶ್ಯಾಮ ಮಾಕಿ ಆಮಾರ್ ಕಲೋರೆ, ಶ್ಯಾಮ ಮಾಕಿ ಆಮಾರ್ ಕಲೋ. ಕೊಕೊನ ಪುರುಷ ಕೊಕೊನ ಪ್ರಕೃತಿ, ಕೊಕೊನ ಪುರುಷ ಕೊಕೊನ ಪ್ರಕೃತಿ, ಕೊಕೊನ ನೀಲ್ ಕೊಕೊನ ಶೋನಾರೋ ಪಾರೆ, ಕೊಕೊನ ಪುರುಷ ಕೊಕೊನ ಪ್ರಕೃತಿ, ಕೊಕೊನ ಶೋನಾರೋ ಪಾರೆ. ಈ ಭಾವ ಭಾವಿ ಕಮಲಾಕಾಂತ, ಈ ಭಾವ ಭಾವಿ ಕಮಲಾಕಾಂತ, ಸಹಜೆ ಪಾಗಲ ಹೋ ರೆ ಶ್ಯಾಮ ಮಾಕಿಯಾ ಮಾರ ಕಾಲೋ ಶ್ಯಾಮ ಮಾಕಿಯಾ ಮಾರ ಕಾಲೋ ರೆ ಶ್ಯಾಮ ಮಾಕಿಯಾ ಮಾರ ಕಾಲೋ লোকে বলে কালি কালো আমার মন তো বলে না কালো রে কালো রূপে দিগম্বরে কালো রূপে দিগম্বরে হৃদপদে করে মোরালো রে শ্যামা মাকিয়া আমার কালো শ্যামা মাকিয়া আমার কালো রে শ্যামা মাকিয়া আমার কালো শ্রীরামকৃষ্ণ মুন্দরিস্তে হেলতারে যারু শ্যামিয়ো আতনে ব্রহ্ম যারু সাকারনো আতনে নিরাকার ಯಾರು ಸಗುಣನೋ ಆತನೇ ನಿರ್ಗುಣ ಬ್ರಹ್ಮನೇ ಶಕ್ತಿ ಶಕ್ತಿಯೇ ಬ್ರಹ್ಮ ಇಬ್ಬರಿಗೂ ಭೇದವಿಲ್ಲ ಯಾರು ಸಚ್ಚಿದಾನಂದಮಯನೋ ಆತನೇ ಸಚ್ಚಿದಾನಂದಮಯಿ ಅಂತ ಆಗ ಗೋವಿಂದ ಹೇಳ್ತಾನೆ ಯೋಗ ಮಾಯೆ ಯೋಗ ಮಾಯೆ ಅಂದ್ರೆ ಏನು ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಯೋಗ ಮಾಯೆ ಅಂದ್ರೆ ಪ್ರಕೃತಿ ಪುರುಷರ ಸಂಯೋಗ ಈ ಜಗತ್ತಿನಲ್ಲಿ ಏನೇನು ಕಣ್ಣಿಗೆ ಬೀಳುತ್ತವೋ ಅವೆಲ್ಲವೂ ಈ ಸಂಯೋಗದಿಂದ ಉದ್ಭವ ಆಗಿರ್ತಕ್ಕಂಥವುಗಳು ಉದಾಹರಣೆಗೆ ಶಿವ ಕಾಳಿಯರ ಮೂರ್ತಿ ತೆಗೆದುಕೋ ಕಾಳಿ ಶಿವನ ಮೇಲೆ ನಿಂತುಕೊಂಡಿದ್ದಾಳೆ ಶಿವ ಶವದ ಹಾಗೆ ಆಕೆಯ ಪಾದದ ಕೆಳಗೆ ಬಿದ್ದುಕೊಂಡಿದ್ದಾನೆ ಕಾಳಿ ಆತನ ಕಡೆಗೆ ದೃಷ್ಟಿಸಿ ನೋಡ್ತಾ ಇದ್ದಾಳೆ ಇವೆಲ್ಲವೂ ಪುರುಷ ಪ್ರಕೃತಿಯರ ಸಂಯೋಗವನ್ನು ಸೂಚಿಸುತ್ತವೆ ಪುರುಷ ನಿಷ್ಕ್ರಿಯ ಅದಕ್ಕಾಗಿಯೇ ಶಿವ ಶವದ ಹಾಗೆ ನೆಲದ ಮೇಲೆ ಬಿದ್ದಿದ್ದಾನೆ ಪುರುಷನ ಸಂಯೋಗದಿಂದ ಪ್ರಕೃತಿ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾಳೆ ಸೃಷ್ಟಿ ಸ್ಥಿತಿ ಪ್ರಳಯ ಈ ಕಾರ್ಯಗಳನ್ನ ಮಾಡ್ತಾಳೆ ರಾಧಾಕೃಷ್ಣರ ಯುಗಳ ಮೂರ್ತಿಗಳ ಸಂಕೇತವೂ ಕೂಡ ಇದೇನೆ ಈ ಸಂಯೋಗಕ್ಕಾಗಿಯೇ ಆ ಪ್ರತಿಮೆಗಳು ಒಂದರ ಕಡೆಗೆ ಇನ್ನೊಂದು ಬಾಗಿಕೊಂಡಿರುವಂತಹದ್ದು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ ರಾಧಾಕೃಷ್ಣದ ವಿಗ್ರಹವನ್ನು ನಾವು ನೋಡಿರ್ತೀವಿ ರಾಧೆ ಕೃಷ್ಣನನ್ನ ಅಪ್ಪಿಕೊಂಡು ಅವನ ಕಡೆಗೆ ನೋಡ್ತಾ ಇದ್ದಾಳೆ ಕೃಷ್ಣನನ್ನು ಕೂಡ ಬಗ್ಗಿ ಅವಳ ಕಡೆಗೆ ನೋಡ್ತಾ ಇದ್ದಾಳೆ ತನ್ನ ಮೂಲಕ ನಾವಿಬ್ಬರೂ ಒಂದು ಬೇರಲ್ಲ ಅಂತನ್ನುವ ಸಂಕೇತ ಕೇವಲ ಅದು ಪ್ರೇಮ ಮಿಲಾಪ ಅಲ್ಲ ಅದು ಅನ್ಯೋನ್ಯ ಅಭೇದದ ಸಂಕೇತ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಪ್ರಕೃತಿ ಮತ್ತು ಪುರುಷರ ಸಂಕೇತವೇ ಯೋಗ ಮಾಯೆ ಪರಮಾಪುರುಷ ಪರಬ್ರಹ್ಮ ಅದರೊಂದಿಗೆ ಪ್ರಕೃತಿ ಸೇರಿಕೊಂಡಾಗಲೇನೇ ಎಲ್ಲ ಬಗೆಯ ಸೃಷ್ಟಿ ಕಾರ್ಯ ಪ್ರಾರಂಭ ಎಲ್ಲ ಬಗೆಯ ತಟಬಟೆಗಳು ಎಲ್ಲ ಬಗೆಯ ಸಜ್ಜನಿಕೆಗಳು ಎಲ್ಲ ಬಗೆಯ ಧರ್ಮ ಕಾರ್ಯಗಳು ಎಲ್ಲ ಬಗೆಯ ಅಧರ್ಮ ಕಾರ್ಯಗಳು ಎಲ್ಲ ಬಗೆಯ ಮೋಸಕಪಟ ವಂಚನೆಗಳು ಎಲ್ಲ ಬಗೆಯ ಸತ್ಕಾರ್ಯಗಳು ಎಲ್ಲವೂ ಈ ಮಾಯಾರಾಜ್ಯದ ಕೆಲಸ ಸತ್ಕಾರ್ಯವೂ ಕೂಡ ಈ ಮಾಯೆಗೆ ಸೇರಿದ್ದು ದುಷ್ಕಾರ್ಯವೂ ಕೂಡ ಈ ಮಾಯೆಗೆ ಸೇರಿದ್ದು ಕೊನೆಗೆ ಈ ಸತ್ಕಾರ್ಯ ದುಷ್ಕಾರ್ಯ ಎರಡುವನ್ನೂ ಬಿಟ್ಟು ನಿಷ್ಕ್ರಿಯನಾಗಬೇಕು ಆ ಪರಬ್ರಹ್ಮದ ಸ್ಥಿತಿಗೆ ಹೋಗಬೇಕು ಆಗ ಮಾತ್ರವೇ ಪರಮಶಾಂತಿ ಅಲ್ಲಿಯವರೆಗೆ ಬರೀ ಮಾತು ಶಾಂತಿಯ ಮಾತು ಅಷ್ಟೇನೆ ಓಂ ಶಾಂತಿ ಶಾಂತಿ ಅಂತ ಹೇಳುವಂತಹ ಒಂದು ಗಲಾಟೆ ಮಾಡೋದೆಷ್ಟು ಅಷ್ಟೇನೆ ಇಲ್ಲಿ ಯೋಗ ಮಾಯೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದಂತಹ ವರ್ಣನೆಯನ್ನು ಕೊಟ್ಟಿದ್ದಾರೆ ಪ್ರಕೃತಿ ಪುರುಷರ ಸಂಯೋಗದಿಂದ ಉಂಟಾಗತಕ್ಕಂತಹ ಎಲ್ಲ ಲೀಲೆಗಳು ಕೂಡ ಆ ಯೋಗ ಮಾಯೆ ಸಂಬಂಧಪಟ್ಟದ್ದು ಅಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ ಶ್ರೀಮತಿ ಅಂತಂದ್ರೆ ರಾಧಾ ರಾಧೆ ಗೌರವರ್ಣ ಮುತ್ತಿನ ಹಾಗೆ ಉಜ್ವಲವಾದ ವರ್ಣ ಶ್ರೀಕೃಷ್ಣನದ್ದು ಶ್ಯಾಮವರ್ಣ ಇದಕ್ಕಾಗಿಯೇ ಶ್ರೀಮತಿ ಅಂದ್ರೆ ರಾಧೆ ನೀಲಮಣಿಯನ್ನ ಇಟ್ಕೊಂಡಿರೋದು ಮೂಗಿಗೆ ಮತ್ತೆ ಶ್ರೀಕೃಷ್ಣನ ಉಡುಗೆ ಪೀತಾಂಬರ ಶ್ರೀಮತಿಯವರದ್ದು ಅಂದ್ರೆ ರಾಧೆಯದ್ದು ನೀಲಾಂಬರ ರಾಧೆ ನೀಲವಾದಂತಹ ನೀಲ ಬಣ್ಣದ ಬಟ್ಟೆ ನೋಡ್ತಾಳೆ ಸೀರೆಯನ್ನ. ಕಾರಣ ಅದು ತನ್ನ ಪ್ರಿಯಕರನದ್ದು ಅಂತ. ನನಗೂ ಅವನಿಗೂ ಏನು ಭೇದವಿಲ್ಲ, ಅನ್ಯೋನ್ಯ ಅಂತ. ಆ ಕೃಷ್ಣನು ಇವಳ ಮೈ ಬಣ್ಣದ ಬಟ್ಟೆಯನ್ನು ಉಟ್ಕೊಳ್ತಾನೆ. ಪೀತಾಂಬರ ಶ್ರೀರಾಮಕೃಷ್ಣರು ಇದನ್ನ ಹೇಳಿದಾಗ ನಮಗೆ ಮಹಾನಾರಾಯಣ ಉಪನಿಷತ್ತಿನ ಒಂದು ಮಂತ್ರ, ಈ ಮಂತ್ರ ಶ್ವೇತಾಶ್ವತರ ಉಪನಿಷತ್ನಲ್ಲೂ ಕೂಡ ಬರುತ್ತೆ. ಯಾವುದು ಅಂತ ಹೇಳಿದ್ರೆ, ಅಜಾಮೇ ಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತಿ ಗುಂಸರೂಪಾಂ ಅಜೋಹೇಕೋ ಜುಷಮಾಣೋ ನುಷೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ. ಮಾಯೆ ಒಬ್ಬಳೆ, ಅವಳು ಅಜ ಅಂದ್ರೆ ಅವಳು ಹುಟ್ಟಲೇ ಇಲ್ಲ. ಅವಳಿಗೆ ಹುಟ್ಟಿಲ್ಲ ಅಂದ್ರೆ ಅವಳಿಗೆ ಮರಣವೂ ಇಲ್ಲ ಅಂತ ಅರ್ಥ. ಅನಾದಿ ಅನಂತ, ಅವಳು ಏಕ ಒಬ್ಬಳೆ. ಅವಳ ಬಣ್ಣ ಯಾವುದು? ಮುಖ್ಯವಾಗಿ ಮೂರು ಬಣ್ಣ, ಲೋಹಿತ ಶುಕ್ಲ ಕೃಷ್ಣ. ಲೋಹಿತ ಅಂದ್ರೆ ಕೆಂಪು, ಶುಕ್ಲ ಅಂದ್ರೆ ಬಿಳುಪು, ಕೃಷ್ಣ ಅಂದ್ರೆ ಕಪ್ಪು. ಬಹ್ವೀಂ ಪ್ರಜಾಂ ಜನಯಂತೀಗಂ ಸ್ವರೂಪಾಂ, ಈ ಮೂರು ಬಣ್ಣಗಳಿಂದ ಅಂತಂದ್ರೆ ಮೂರು ಗುಣಗಳಿಂದ ಅಂತ ಅರ್ಥ. ಮೂರು ಬಣ್ಣಗಳು ಮೂರು ಗುಣಗಳನ್ನು ಹೇಳುತ್ತವೆ. ಶುಕ್ಲವರ್ಣ ಅಂತ ಹೇಳಿದ್ರೆ ಸಾತ್ವಿಕ ಗುಣ, ಲೋಹಿತ ವರ್ಣ ಅಂತ ಹೇಳಿದ್ರೆ ರಜೋಗುಣ, ಕೃಷ್ಣವರ್ಣ ಅಂತ ಹೇಳಿದ್ರೆ ತಾಮಸಿಕ ಗುಣ. ಈ ಮೂರು ಗುಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸಂಯೋಗಗೊಂಡಾಗ ಬೇರೆ ಬೇರೆ ವಸ್ತುಗಳ ನಿರ್ಮಾಣವಾಗುತ್ತವೆ. ನಮ್ಮ ಒಬ್ಬೊಬ್ಬರ ಶರೀರದಲ್ಲೂ ಈ ಮೂರು ಮೂರು ಗುಣಗಳಿವೆ. ನಮ್ಮ ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಈ ಮೂರು ಮೂರು ಗುಣಗಳಿವೆ. ಅದಕ್ಕೋಸ್ಕರವೇ ನಾವು ಕೆಲವು ಸಲ ಬಹಳ ಒಳ್ಳೆಯವರಂತೆ ವರ್ತಿಸ್ತೇವೆ, ಇನ್ನು ಕೆಲವು ಸಲ ಪರವಾಗಿಲ್ಲ ಅಂತನೋ ರೀತಿಯಲ್ಲಿ ವರ್ತಿಸ್ತೇವೆ, ಇನ್ನು ಕೆಲವು ಸಲ ಬಹಳ ಕೆಟ್ಟ ಮನುಷ್ಯ ಇವನು ಅಂತನೋ ರೀತಿಯಲ್ಲಿ ವರ್ತಿಸ್ತೇವೆ, ಆ ಬಹಳ ಒಳ್ಳೆಯ ಮನುಷ್ಯರಪ್ಪ ಇವರು ಅಂತ ಅನ್ನುವ ರೀತಿಯಲ್ಲಿ ವರ್ತಿಸುವಾಗ ಅವನ ಮನಸ್ಸು ಅಥವಾ ನಮ್ಮ ಮನಸ್ಸು ಸಾತ್ವಿಕ ಗುಣ ಸಂಪನ್ನವಾಗಿರುತ್ತೆ. ಯಾವಾಗ ನಾವು ತಕ್ಕಮಟ್ಟಿಗೆ ಪರವಾಗಿಲ್ಲ ಅಂತನ್ನುವ ರೀತಿಯಲ್ಲಿ ಇರ್ತೇವೋ ಆಗ ರಜೋಗುಣ ಅಂತ ಹೇಳತಕ್ಕಂಥ ಒಂದು ಗುಣ ಜಾಗೃತವಾಗಿರುತ್ತೆ. ಬಹಳ ಕೆಟ್ಟ ಮನುಷ್ಯ ಅಂತನೂ ಆಗಿದ್ರೆ ಅಥವಾ ನಿದ್ರೆ ಮಾಡಿಕೊಂಡಿರತಕ್ಕಂತಹದ್ದು ಕಂಡು ಬಂದ್ರೆ ಅಥವಾ ಆಲಸ್ಯವನ್ನು ಅವನು ತೋರಿಸ್ತಾ ಇತ್ತು ಅಂತ ಹೇಳಿದ್ರೆ ಅಥವಾ ಕೆಲಸ ಕಾರ್ಯಗಳೇನಾದರೂ ಹೇಳ್ತು ಅಂತಂದ್ರೆ ನಾಳೆ ಮಾಡಿಕೊಂಡ್ರಾಯ್ತು ಅಂತ ಹೇಳ್ತಿರ್ತಾನೋ ಅಂತ ಸಂದರ್ಭದಲ್ಲಿ ಅವನಲ್ಲಿ ಈ ತಮೋ ಗುಣ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಮೂರು ಗುಣಗಳು ಸೇರಿಕೊಂಡಿರುತ್ತವೆ. ಪ್ರತಿಯೊಂದು ಈ ವಸ್ತು, ಈ ಜಗತ್ತಿನಲ್ಲಿ ಸೃಷ್ಟಿಯಾದಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಈ ಗುಣಗಳು ಸೇರಿಕೊಂಡಿರುತ್ತವೆ. ಆದರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಕೆಲವು ಕೆಲವು ವ್ಯಕ್ತಿಗಳಲ್ಲಿ ಸತ್ವಗುಣ ಹೆಚ್ಚು, ರಜೋಗುಣ ಕಡಿಮೆ, ತಮೋಗುಣ ಇನ್ನೂ ಕಡಿಮೆ. ಇನ್ನು ಕೆಲವರಲ್ಲಿ ರಜೋಗುಣವೇ ಹೆಚ್ಚು, ಸತ್ವಗುಣ ಕಡಿಮೆ, ಆಮೇಲೆ ಇನ್ನು ಸ್ವಲ್ಪ ಮಟ್ಟಿಗೆ ಅವರಲ್ಲಿ ತಮೋಗುಣ ಕೂಡ ಇರುತ್ತೆ ಅಂತ. ಇನ್ನು ಕೆಲವು ವ್ಯಕ್ತಿಗಳಲ್ಲಿ ತಮೋಗುಣವೇ ಹೆಚ್ಚು, ರಜೋಗುಣ ಅಂತಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ, ಇನ್ನೂ ಕಡಿಮೆ ಸತ್ವಗುಣ. ಈ ರೀತಿಯಲ್ಲಿ ಮಿಶ್ರಣಗಳು, ಆಮೇಲೆ ಇದರಲ್ಲೂ ಕೂಡ ಬೇರೆ ಬೇರೆ ಪ್ರಮಾಣದಲ್ಲಿ ಅದೆಷ್ಟೆಷ್ಟು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಅಂತಿರ್ತಕ್ಕಂಥ ಲೆಕ್ಕಾಚಾರಗಳೆಲ್ಲ ಇವೆ. ಅದಕ್ಕನುಸಾರವಾಗಿ ಒಬ್ಬೊಬ್ಬ ವ್ಯಕ್ತಿಯ ಗುಣ ಒಂದೊಂದಾಗಿ ವ್ಯಕ್ತವಾಗ್ತಾ ಇರುತ್ತೆ. ಯಾರು ಏನು ಮಾಡೋಕ್ಕಾಗೋದಿಲ್ಲ ಒಟ್ಟಿನಲ್ಲಿ. ಅದಕ್ಕೋಸ್ಕರ ಹೇಳುದು, ಬುದ್ಧಿ ಹೇಳೋದಕ್ಕಿಂತ ದೊಡ್ಡ ಬುದ್ಧಿಗೇಡಿತನ ಇನ್ನೊಂದಿಲ್ಲ ಅಂತ. ಯಾತಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಗುಣಗಳಿಗೆ ವಶನಾಗಿ ಅವನವನದೇ ಆದಂತಹ ರೀತಿಯಲ್ಲಿ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಬ್ರಹ್ಮಚಾರಿಗಳಿಗೆಲ್ಲ ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಒಂದು ದಿನ ಕ್ಲಾಸ್ ಮಾಡಿ ಎದ್ದು ಇತ್ತು ಕಡೆಗೆ ಬಂದ್ರೆ ಒಬ್ಬ ಬ್ರಹ್ಮಚಾರಿ ಹೇಳ್ದ, ಸ್ವಾಮೀಜಿ ನೀವು ಎಷ್ಟೆಷ್ಟೋ ಒಳ್ಳೆ ವಿಚಾರಗಳನ್ನೆಲ್ಲ ಹೇಳ್ತೀರಿ, ಆದ್ರೆ ಈ ಎಲ್ಲ ಬ್ರಹ್ಮಚಾರಿಗಳು ಅದನ್ನ ಹೇಗೆ ಹೇಗೆ ಹೇಳಿದಿರೋ ಹಾಗಾಗಿ ತಗೊಂಡು ಮಾಡ್ತಾರೇನು ಅಂತ. ಯಾಕೋ ಅವನಿಗೆ ಡೌಟು. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನಾನೇನೋ ಕಷ್ಟಪಟ್ಟು ನೀವು ಹೇಳಿದಾಗೆ ನಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಸದ್ಯ ಬದುಕೊಂಡೆ ನಾನು. ಅವನು ಆತರ ಹೇಳಿದಾಗ ನಾನು ಅವನಿಗೆ ಹೇಳಿದೆ, ಶ್ರೀ ರಾಮಕೃಷ್ಣ ಪರಮಹಂಸರು ಎಷ್ಟೆಷ್ಟೋ ವಿಚಾರಗಳನ್ನೆಲ್ಲ ಹೇಳಿದ್ರಲ್ಲ, ಅದನ್ನ ಎಲ್ಲರೂ ಪರಿಪಾಲಿಸ್ತಾ ಇದ್ದಾರೇನೋ. ಅದೆಲ್ಲ ಯಾತಕ್ಕೆ, ಶ್ರೀಕೃಷ್ಣ 8 ವರ್ಷಗಳ ಹಿಂದೆನೇ ಬೇಕಾದ ಅದ್ಭುತಗಳನ್ನೆಲ್ಲ ಹೇಳಿದ್ನಲ್ಲ, ಯೋಗಶಾಸ್ತ್ರವನ್ನೇ ಬರೆದಿಟ್ಟನಲ್ಲ, ಅದ್ರ ಪ್ರಕಾರವೇ ಎಲ್ಲರೂ ನಡ್ಕೊಳ್ತಾ ಇದ್ದಾರೇನೋ. ಹೇಳೋದು ಹೇಳಬೇಕು, ಹೇಳೋದು ಹೇಳಬೇಕು. ಹೇಳಿ ಸ್ವಾಮಿ, ಹೇಳಿ ಹೇಳಿ, ಇನ್ನು ಹೇಳಿ. ಆಹಾ, ಎಷ್ಟು ಜನ ಹೇಳ್ತೀರಿ ಹೇಳಿ. ಅದನ್ನ ಅನುಷ್ಠಾನಕ್ಕೆ ತರೋದು ಅದು ನಮಗೆ ಬಿಡಿ ಸ್ವಾಮಿ, ಅದು ನಾವು ನಿಧಾನಕ್ಕೆ ನೋಡ್ಕೊಳ್ತೀವಿ ಅದನ್ನ. ನಿಜ ಅದು, ಅವರವರ ಗುಣಗಳು ಒಳಗಡೆಯಿಂದ ಕುಟ್ಟಿಕೊಂಡು ಬಂದು ಅವರಿಂದ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸರ್ವ ಪ್ರಕೃತಿ ಜೈರ್ಗುಣೈಹಿ ಸ್ವಭಾವಸ್ತು ಪ್ರವರ್ತತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ತನ್ನ ಸ್ವಭಾವಕ್ಕನುಸಾರವಾಗಿ ವರ್ತಿಸ್ತಾನೆ. ಹಾಗಾದ್ರೆ ಆ ಸ್ವಭಾವ ಬದಲಾವಣೆ ಹೊಂದೋದಿಲ್ವೇ? ಆಗುತ್ತೆ. ಹೇಗೆ? ಏಟ್ ತಿಂದು ಇನ್ನಷ್ಟು ಏಟ್ ತಿಂದು ಮತ್ತಷ್ಟು ಏಟ್ ತಿಂದೇ ಪಾಠ ಕಲಿಯದೆ ವಿನಃ ಮನುಷ್ಯ. ಸುಮ್ಮನೆ ಏನೋ ಉಪನ್ಯಾಸದಲ್ಲಿ ಕೇಳಿದ್ರು ಅಂತ ಪಾಠ ಕಲಿಯೋದು ಬಹಳ ಕಡಿಮೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮಿಸರೀಸ್ ಆರ್ ದಿ ಗ್ರೇಟೆಸ್ಟ್ ಟೀಚರ್ ಇನ್ ದಿ ವರ್ಲ್ಡ್ ಅಂತ. ದುಃಖ, ಸಂಕಟಗಳು, ಕಷ್ಟಗಳು, ದಾರಿದ್ರ್ಯಾದಿಗಳು, ಇವುಗಳು ಬಹಳ ದೊಡ್ಡ ಪಾಠ. ಅಷ್ಟು ಏಟು ಕೊಟ್ಟರೂ ಕೂಡ ಮನುಷ್ಯ ಎಷ್ಟೋ ಸಲ ಕಲ್ತಿರೋದಿಲ್ಲ, ಏನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೂ ಕೂಡ ಭಗವಂತ ತಾಳ್ಮೆಯಿಂದ ಇರುವಾಗ ನಾವ್ಯಾತಕ್ಕೆ ಒದ್ದಾಡೋದು? ಭಗವಂತನೇ ಏ ಎಷ್ಟು ಪಾಠ ಎಷ್ಟು ಪೆಟ್ಟು ಕೊಡ್ತಾ ಇದ್ದೀನಿ ಆದರೂ ಕಲ್ತ್ಕೊಳ್ಳೋದಿಲ್ವಲ್ಲ ಅಂತ ಅವನಿಗೂ ಸಂಕಟ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅವನು ಕೂಡ ಸುಮ್ಮನೆ ಇರ್ತಾನೆ, ಬರ್ಲಿ ಬರ್ಲಿ ಕಾಲ ಬರ್ಲಿ ಅಂತ ಸುಮ್ಮನೆ ಇರ್ತಾನೆ. ಹಾಗಿರುವಾಗ ನಾವು ಯಾಕೆ ಎದ್ದೆದ್ದು ಒದ್ದಾಡೋದು? ನಾವು ಕೂಡ ಆ ಪರಮಾತ್ಮನಿಂದ ಪಾಠವನ್ನು ಕಲ್ತು ಪ್ರತಿಯೊಬ್ಬರು ಕೂಡ ಅವರವರ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಬಿಟ್ಟು ಬಿಡ್ಬೇಕು ನಾವು. ಆಗ ಅವರು ನಮ್ಮ ರೀತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ಅವ್ರು ಬಿಟ್ಕೊಡ್ತಾರೆ. ಎಲ್ಲಿದ್ರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದ್ರ ಮೂಲಕ ನಮ್ಮ ಹಾಸಿಗೆಯ ಮೇಲೆ ಮುಳ್ಳನ್ನು ಹರವಿಕೊಂಡು ನಮ್ಮ ಜೀವನವನ್ನ ಒದ್ದಾಟ ಮೈವನ್ನಾಗಿ ಮಾಡಿಕೊಳ್ತೇವೆ. ಅಂತೂ ಈ ಮಾಯೆ ಅಂತ ಹೇಳ್ತಕ್ಕಂಥದ್ದು, ಯೋಗ ಮಾಯೆ ಅಂತ ಹೇಳ್ತಕ್ಕಂಥದ್ದು, ಲೋಹಿತ ಶುಕ್ಲ ಕೃಷ್ಣ ರೂಪವನ್ನು ತಾಳಿ ಬಹ್ವೀಂ ಪ್ರಜಾಂ ಜನಯಂತೀಗಂ ಸ್ವರೂಪಾಂ, ತನ್ನದೇ ಆದಂತಹ ರೀತಿಯ ಬಗೆ ಬಗೆಯ ಸೃಷ್ಟಿಯನ್ನು ಮಾಡಿರುತ್ತದೆ. ಬಗೆ ಬಗೆಯ ವ್ಯಕ್ತಿಗಳನ್ನ ಜೀವಿಗಳನ್ನ ಸೃಷ್ಟಿಸಿಬಿಟ್ಟಿರುತ್ತದೆ. ಅಜೋಹ್ಯೇಕೋ ಜುಷಮಾಣೋನು ಶೇತೆ, ಆ ಮಾಯೆಯನ್ನು ಕೆಲವು ಕೆಲವು ಜೀವಿಗಳು ಅಪ್ಪಿಕೊಂಡಿರುತ್ತವೆ. ಆ ಮಾಯೆಯೊಂದಿಗೆ ಆ ಪ್ರಕೃತಿಯೊಂದಿಗೆ ಜೀವ ಅಪ್ಪಿಕೊಂಡಿರುತ್ತೆ, ಜೊತೆಯಲ್ಲೇ ಇರ್ತಾರೆ. ಅದೇ ಬಂಧನ ಅಂತಂದ್ರೆ ಜಹಾತ್ಯೇನ ಮುಕ್ತ ಭೋಗಾಮಜೋನ್ಯ, ಕೆಲವು ಕೆಲವು ಜೀವಿಗಳು ಆ ಭೋಗ ಸಾಕು ಅಂತ ತಿಳಿದು, ಈ ಭೋಗದಿಂದ ಏನು ಪ್ರಯೋಜನ ಇಲ್ಲ ಅಂತ ತಿಳಿದು, ಈ ಭೋಗದಿಂದ ಶಾಶ್ವತ ಆನಂದ ಇಲ್ಲ ಅಂತ ತಿಳಿದು ಬಿಟ್ಟುಬಿಡುತ್ತಂತೆ. ಜಹಾತಿ ಬಿಟ್ಟುಬಿಡುತ್ತಂತೆ. ಅದೇ ಮುಕ್ತ ಸ್ಥಿತಿ. ಮುಕ್ತ ಸ್ಥಿತಿ ಅಂದ್ರೆ ಅದೇನೆ, ಪ್ರಕೃತಿಯನ್ನು ತಬ್ಬಿಕೊಂಡಿದ್ರೆ ಬಂಧನ, ಬಿಟ್ಟಿದ್ರೆ ಮುಕ್ತಿ ಅಂತ ಆ ಉಪನಿಷತ್ತುಗಳು ಹೇಳುತ್ತವೆ. ಶ್ರೀರಾಮಕೃಷ್ಣ ಅದನ್ನೇ ಈ ರೀತಿಯಲ್ಲಿ ಹೇಳಿದ್ದಾರೆ. ಬಳಿಕ ಹೇಳ್ತಾರೆ, ಉತ್ತಮ ಭಕ್ತ ಯಾರೋ ಗೊತ್ತೇ, ಯಾರು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ನಂತರ ಭಗವಂತನೇ ಈ ಜೀವ ಜಗತ್ತು ಚತುರ್ವಿಂಶತಿ ಸತ್ವ ಆಗಿದ್ದಾನೆ ಅಂತನ್ನೋದಾಗಿ ನೋಡ್ತಾನೋ ಆತ. ಮೊದಲು ನೇತಿ ನೇತಿ ಇದಲ್ಲ ಇದಲ್ಲ, ನ ಇತಿ ನ ಇತಿ ನೇತಿ ಇದಲ್ಲ ಇದಲ್ಲ ಅಂತ ವಿಚಾರ ಮಾಡಿ ಛಾವಣಿಯನ್ನು ಮುಟ್ಟಬೇಕು, ಮೇಲಕ್ಕೆ ಹೋಗ್ಬೇಕು. ಆಗ ಆತನಿಗೆ ಗೊತ್ತಾಗುತ್ತೆ ಛಾವಣಿ ಯಾವ ಇಟ್ಟಿಗೆ ಸುಣ್ಣ ಇಟ್ಟಿಗೆ ಪುಡಿಗಳಿಂದ ತಯಾರಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲು ಸಾಲು ಕೂಡ ತಯಾರಾಗಿದೆ ಅಂತ. ಆಗ ಆತನಿಗೆ ತೋರಿ ಬರುತ್ತೆ ಬ್ರಹ್ಮನೇ ಜೀವ ಜಗತ್ತು ಸಮಸ್ತವೂ ಆಗಿದ್ದಾನೆ ಅಂತ. ಕೇವಲ ವಿಚಾರವೇ, ಥು ಥು, ಯಾವ ಪ್ರಯೋಜನಕ್ಕೂ ಬಂದದ್ದಲ್ಲ ಅಂತ ಹೀಗೆ ಹೇಳ್ತಾ ಶ್ರೀರಾಮಕೃಷ್ಣರು ನೆಲದ ಮೇಲೆ ಉಗುಳ್ತಾರಂತೆ. ಹೇಳೋದಿಕ್ಕೆಲ್ಲ ಹೇಳಿದ್ರು ಯಾವುದನ್ನ ವಿಚಾರವನ್ನ, ಯಾವುದದ್ದು ವಿಚಾರ, ನೇತಿ ನೇತಿ ನೇತಿ ಅಂತ ಹೇಳ್ಕೊಂಡು ಆಮೇಲೆ ಇತಿ ಇತಿ ಅಂತ ಹೇಳ್ತಕ್ಕಂತ ಸ್ಥಿತಿಗೆ ಬರ್ತಾನೆ. ನೇತಿ ನೇತಿ ಅಂತ ಹೇಳಿದ್ರೆ ಇದಲ್ಲ ಇದಲ್ಲ, ಈ ಚತುರ್ವಿಂಶತಿ ತತ್ವ ನಾನಲ್ಲ, ಈ ಜೀವವು ನಾನಲ್ಲ, ಈ ಜಗತ್ತು ನಾನಲ್ಲ ಅಂತೇಳಿ ತಿಳಿತಾ ತಿಳಿತಾ ತಿಳಿತಾ ಆ ನಿರ್ವಿಕಲ್ಪ ಸ್ಥಿತಿಗೆ ಹೋಗುವಂತಹದ್ದು ಇದು ವಿಚಾರ ಮಾರ್ಗ. ಇದಕ್ಕೆ ವಿಚಾರ ವಿಚಾರ ಅಂತ ಹೇಳಿದ್ರೆ ಇದೇನೆ ಈ ವಿಚಾರ ಮಾರ್ಗವೇ. ಥು, ಇದು ಯಾವ ಕೆಲಸಕ್ಕೂ ಬರದೇ ಇದ್ದದ್ದು ಅಂತ ಥು ಅನ್ನುವ ಶಬ್ದವನ್ನು ಉಪಯೋಗಿಸ್ತಾರೆ. ಚೀಥು ಅಂತ ಹೇಳ್ತಕ್ಕಂತ ಉಗದೇ ಬಿಟ್ರಂತೆ ಅಲ್ಲಿ ನೆಲದ ಮೇಲೆ. ಅಂದ್ರೆ ಅಷ್ಟು ಅವರಿಗೆ ವಾಕರಿಕೆ ಬರುವಷ್ಟಾಗ್ಬಿಟ್ಟಿದೆ. ಯಾತಕ್ಕೋಸ್ಕರ ಮುಂದೆ ಹೇಳ್ತಾರೆ, ವಿಚಾರದಲ್ಲಿ ತೊಡಗಿ ನಾನೇನು ಒಣಮರದಂತಾಗಲೇ, ಎಲ್ಲಿಯವರೆಗೆ ನನ್ನಲ್ಲಿ ನಾನು ನೀನು ಅಂತ ಹೇಳ್ತಕ್ಕಂತ ಭೇದ ಇರುತ್ತೋ ಅಲ್ಲಿಯವರೆಗೆ ಭಗವಂತನ ಪಾದ ಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಇರಲಿ. ಅದು ಬಹಳ ಮುಖ್ಯ. ಭಕ್ತಿಯಲ್ಲಿ ರಸ ಇದೆ, ಭಕ್ತಿಯಲ್ಲಿ ಆನಂದ ಇದೆ, ವಿಚಾರದಲ್ಲಿ ಶುಷ್ಕತೆ ಇದೆ. ವಿಚಾರ ಈ ಕಲಿಯುಗಕ್ಕೆ ಹೇಳಿಸಿದ್ದಲ್ಲ ಅಂತನ್ನುವ ಕಾರಣದಿಂದ ಅದಕ್ಕೆ ಥೂ ಅಂದ್ಬಿಟ್ರು ಅವರು. ಯಾರು ಮತ್ತೆ ಎತ್ಕೊಳ್ಳದೇ ಇರಲಿ ಅಂತ ಅವರು ಥೂ ಅಂತ ಹೇಳಿದ್ರು. ಅವರು ಥೂ ಅಂತ ಹೊಗಳಿದ್ದೆ ಯಾರು ಎತ್ಕೊಳ್ತಾರೆ? ಶ್ರೀರಾಮಕೃಷ್ಣರು ಆ ಥೂ ಅಂತ ಹೇಳಿದ್ದನ್ನ ನಮ್ಮ ಜಗತ್ತಿನ ಜನರೆಲ್ಲರೂ ತಿಳ್ಕೊಳ್ಬೇಕು. ಆ ವಿಚಾರದಲ್ಲಿ ಸಿಕ್ಕಿ ಶುಷ್ಕರಾಗಬಾರದು. ನಾನು ನೀನು ಅಂತ ಹೇಳ್ತಕ್ಕಂತ ಆ ಭೇದ ನಮ್ಮಲ್ಲಿ ರೂಢ ಮೂಲವಾಗಿದೆ. ನಾನು ಶರೀರ, ನಾನು ಊಟ ಮಾಡಬೇಕು, ನಾನು ತಿಂಡಿ ತಿನ್ನಬೇಕು, ನಾನು ಮಲ್ಕೊಂಡಿದ್ರೆ ಮಾಡಬೇಕು ಇತ್ಯಾದಿ ಎಲ್ಲ ಇರೋದ್ರಿಂದ, ಈ ದ್ವೈತ ಭಾವ ಅಂತ ಹೇಳ್ತಕ್ಕಂಥದ್ದು ಇರೋದ್ರಿಂದ ಭಕ್ತಿಯೇ ಶ್ರೇಷ್ಠವಾದ್ದು. ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿ ಅಂತ ಅವರು ಹೇಳಿದ್ರು ಕೂಡ ಮತ್ತೆ ಈ ಭಕ್ತಿಗೆ ಬನ್ನಿ ಅಂತ ಅವರು ನಮಗೆ ಕರೆ ಕೊಡ್ತಾ ಇದ್ದಾರೆ. ಭಕ್ತಿಯಿಂದ ಅವನನ್ನು ಕರೀಬೇಕು, ಭಜನೆ ಮಾಡಬೇಕು. ಇವತ್ತು ಶ್ರೀರಾಮನಾಮ ಸಂಕೀರ್ತನೆ ಇದೆ, ಏಕಾದಶಿಯ ಪ್ರಯುಕ್ತ ನೂರಾರು ಜನ ಸೇರಿ ಒಕ್ಕರುಳಿನಿಂದ ಶ್ರೀರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾ ಎಷ್ಟು ಆನಂದವನ್ನು ಅನುಭವಿಸ್ತೀರಿ, ಅದಕ್ಕೆಲ್ಲ ನೀವೇ ಸಾಕ್ಷಿ. ಇಲ್ಲದೆ ಹೋದ್ರೆ ಅದೇ ರಾಮನಾಮ ಹೇಳಿದ್ದೇ ಹೇಳಿದ್ದು, ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಇನ್ನೇನಿದೆ ಅದು? ಬೇರೆ ರಾಗನೂ ಇಲ್ಲ, ಅದೇ ರಾಗ, ಅದೇ ಶಬ್ದ, ಅದನ್ನೇ ಮತ್ತೆ ಮತ್ತೆ ಹೇಳೋದು. ಆದರೂ ಕೂಡ ಅದನ್ನು ಹೇಳೋದಕ್ಕೆ ಓಡಿ ಬರ್ತಾರೆ. ಯಾತಕ್ಕೆ? ರಸ ಇದೆ ಅದರಲ್ಲಿ, ರಾಮ ರಸ ಇದೆ ಅದರಲ್ಲಿ. ರಸ ಇರೋದು ಭಕ್ತಿಯಲ್ಲಿ. ರಸ ಎಲ್ಲಿದೆಯೋ ಅಲ್ಲಿ ಇರುವೆಗಳು ಮುತ್ತುಕೊಳ್ಳುತ್ತವೆ. ಸೊ ಎಲ್ಲ ಜೀವರು ಕೂಡ ಬಂದು ಆ ರಸವನ್ನು ಮುತ್ತುಕೊಳ್ಳುತ್ತಾರೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳಿದ್ದು, ನಾನು ಸುಮ್ಮನೆ ಆ ವಿಚಾರದಲ್ಲಿ ತೊಡಗಿ ಒಣ ಮರದಂತೆ ನಾನ್ಯಾಕಾಗ್ಲಿ, ನಾನು ಭಗವಂತನ ಪಾದ ಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನ ಗಳಿಸಿಕೊಂಡು ಆನಂದವಾಗಿರ್ತೇನೆ ಅಂತ. ಬಳಿಕ ಗೋವಿಂದನಿಗೆ ಹೇಳ್ತಾರೆ, ಕೆಲವು ವೇಳೆ ನಾನು ಹೇಳೋದುಂಟು, ನಾನೇ ನೀನು ನೀನೇ ನಾನು ಅಂತ, ನಾನೇ ನೀನು ನೀನೇ ನಾನು ಅಂತ ಕೆಲವು ಸರ್ತಿ ಹೇಳೋದುಂಟು. ಆದರೆ ಮತ್ತೆ ಕೆಲವು ವೇಳೆ ಅದು ನೀನೇ ನೀನು ಅಂತ ಆಗ್ಬಿಡುತ್ತದೆ. ಆಗ ಈ ಅಹಂ ಅಂತ ಹೇಳೋದು ಎಲ್ಲಿ ಹುಡುಗರು ಸಿಕ್ಕೋದೇ ಇಲ್ಲ. ಅವತಾರಗಳಿವೆಯಲ್ಲ, ಅವತಾರಗಳು ಇವೆಲ್ಲ ಆ ಶಕ್ತಿಯಿಂದ ಬಂದವುಗಳು, ಆದ್ಯ ಶಕ್ತಿಯಿಂದ ಬಂದವುಗಳು. ಕೆಲವರ ದೃಷ್ಟಿಯಿಂದ ಈ ರಾಮ ಕೃಷ್ಣ ಅಂತನ್ನುವರೆಲ್ಲ ಚಿದಾನಂದ ಸಾಗರದ ಎರಡು ಅಲೆಗಳು ಮಾತ್ರ, ಆದ್ಯಾಶಕ್ತಿಯ ಎರಡು ಅಲೆಗಳು ಮಾತ್ರ. ನೋಡಿ, ಇದನ್ನೆಲ್ಲ ನಾವು ಬಹಳ ಕುಳಿತುಕೊಂಡು ಭಾವಿಸಬೇಕಾಗುತ್ತೆ, ಇದರ ಮೇಲೆ ಧ್ಯಾನ ಮಾಡಬೇಕಾಗುತ್ತೆ. ಅವತಾರ ಅಂತ ಹೇಳ್ತಕ್ಕಂಥದ್ದು ಆ ಪರಬ್ರಹ್ಮ ವಸ್ತುವಿನ ಒಂದು ರೂಪ ಅಷ್ಟೇನೆ, ಒಂದು ಅಲೆ. ಅದೇ ಸರ್ವಸ್ವವೂ ಅಲ್ಲ. ಹಾಗಾದ್ರೆ ಆ ಪರಬ್ರಹ್ಮ ಇನ್ನೆಂಥದ್ದಿರಬೇಕು ಅಂತ ಅನ್ನೋದ್ರ ಕಲ್ಪನೆ ನಮಗೆ ಆಗ್ತದೆ ಈ ಮಾತಿನ ಮೂಲಕ. ಬಳಿಕ ಶ್ರೀರಾಮಕೃಷ್ಣ ಮುಂದುವರೆದು ಹೇಳ್ತಾರೆ, ಅದ್ವೈತ ಜ್ಞಾನ ದೊರೆತ ನಂತರ ಆತ್ಮ ಜಾಗೃತಿ ಉಂಟಾಗ್ಬಿಡುತ್ತೆ. ಆಗ ಸರ್ವಭೂತಗಳಲ್ಲೂ ಭಗವಂತ ಚೈತನ್ಯ ರೂಪದಿಂದ ಇರತಕ್ಕಂಥದ್ದು ಕಂಡುಬರುತ್ತೆ. ಈ ಅನುಭವ ದೊರೆತ ನಂತರ ಆನಂದ ದೊರೆಯುತ್ತೆ. ಮೊದಲು ಅದ್ವೈತ ಜ್ಞಾನ, ಬಳಿಕ ಆತ್ಮ ಜಾಗೃತಿ, ಅನಂತರ ನಿತ್ಯಾನಂದ ಅಂದ್ಬಿಟ್ರು. ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ? ಮೊದಲು ಆತ್ಮ ಜಾಗೃತಿ, ಆಮೇಲೆ ಅದ್ವೈತ ಜ್ಞಾನ, ಆಮೇಲೆ ಆನಂದ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲೇ ಅದ್ವೈತ ಜ್ಞಾನ ಮಾಡಿಕೊಳ್ಬೇಕು, ಆಮೇಲೆ ಆತ್ಮ ಜಾಗೃತಿ ಆಗುತ್ತೆ, ಆಮೇಲೆ ನಿತ್ಯಾನಂದ ಅಂದ್ಬಿಟ್ರು. ಅದ್ವೈತ ಜ್ಞಾನ, ಅದ್ವೈತ ಜ್ಞಾನ ಅಂತ ಹೇಳಿದ್ರು. ಅದ್ವೈತ ಜ್ಞಾನ ಅಂತ ಹೇಳಿದ್ರೆ ಏನದು? ಎರಡಿಲ್ಲ ಅಂತ ಹೇಳತಕ್ಕಂಥದ್ದು. ಈ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು ಅಂದ್ರೆ ಏನು? ಆ ಪರಮಾತ್ಮ ಭಾವವನ್ನು ಇಲ್ಲಿ ತಂದುಕೊಳ್ಬೇಕು ಅಂತ ಅರ್ಥ. ಇಲ್ಲಿ ನಾವು ಒಂದು ಮಾತನ್ನ ನೆನಪು ಮಾಡಿಕೊಳ್ಬೇಕು. ನಾವು ಜಪ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಇದೆಲ್ಲವೂ ಕೂಡ ಯಶಸ್ವಿಯಾಗಬೇಕಾದ್ರೆ ನೆನಪಿಟ್ಕೊಳ್ಬೇಕು, ನಾವೇ ದೇವರಾಗಿ ದೇವರ ಪೂಜೆ ಮಾಡಬೇಕಾಗುತ್ತೆ. ನಾವೇ ದೇವರಾಗಿ ನಮ್ಮ ಇಷ್ಟ ದೇವತೆ ನಾವೇ ಆಗಿ ನಮ್ಮ ಇಷ್ಟ ದೇವತೆಯ ಜಪವನ್ನು ಮಾಡಬೇಕಾಗುತ್ತೆ. ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಸುಮ್ಮನೆ ಜಪದ ಪಾಡಿಗೆ ಜಪ, ನಮ್ಮ ಪಾಡಿಗೆ ನಾವು, ದೇವರು ಪಾಡಿಗೆ ದೇವರು. ಆದ್ರಿಂದಲೇನೇ ಅವನು ತಿಳ್ಕೊಡ್ತಾನೆ, ನಿನ್ನ ಪಾಡಿಗೆ ನೀನು, ಜಪದ ಪಾಡಿಗೆ ಜಪ, ನನ್ನ ಪಾಡಿಗೆ ನಾನು ಅಂತ. ಅಷ್ಟರ ಮಟ್ಟಿನ ತಾದಾತ್ಮ್ಯ ಭಾವವನ್ನು ನಾವು ತಂದುಕೊಳ್ಬೇಕು. ಅದೇ ಅದ್ವೈತ ಅಂತ ಹೇಳಿದ್ರೆ ಈ ಜ್ಞಾನವನ್ನು ಮಾಡಿಕೊಳ್ಬೇಕು. ನಾವು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಇದೇ ತರ ಕೇಳಿ ಕೇಳಿ ನಮಗೂ ಭಗವಂತನಿಗೂ ಯಾವುದೇ ಬಗೆಯ ಭೇದವಿಲ್ಲ, ತಂದೆಗೂ ಮಗನಿಗೂ ಯಾವುದೇ ಬಗೆಯ ಭೇದವೂ ಇಲ್ಲ. ಇವನ ಎಲ್ಲ ಆಸ್ತಿಯೂ ಕೂಡ, ತಂದೆಯ ಎಲ್ಲ ಆಸ್ತಿಯೂ ಕೂಡ ಮಗನಿಗೆ ಕಟ್ಟಿಟ್ಟದ್ದು, ಪಿತೃಹಾರ್ಜಿತ ಪಿತೃಹಾರ್ಜಿತ. ಹಾಗೆ ಆ ಪರಮಾತ್ಮನ ಸಕಲೈಶ್ವರ್ಯವೂ ಕೂಡ ನಮಗೇ ಕಟ್ಟಿಟ್ಟದ್ದು. ಯಾಕೆಂತಂದ್ರೆ ಅವನಿಂದಲೇ ಬಂದವರು ನಾವು, ಕೊನೆಗೆ ನಾವು ಅವರು ಒಂದೇ, ಅವನು ಒಂದೇ. ಇದು ಅದ್ವೈತ ಜ್ಞಾನ. ಈ ಅದ್ವೈತ ಜ್ಞಾನ ತಾದಾತ್ಮ್ಯ ಜ್ಞಾನದಿಂದ ಅವನನ್ನು ನಾವು ಆರಾಧಿಸಬೇಕು. ಆಗಲೇ ನಿಜವಾದ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಬರೋದು. ಇದರಿಂದ ನಿಜವಾದ ಆತ್ಮ ಜಾಗೃತಿ ಅಂತ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ನಿಜವಾದ ಕಾವು ಕಾವು ಅಂತ ನಾವು ಶಬ್ದವನ್ನು ಏನು ಈ ಹಿಂದಿನ ಉಪನ್ಯಾಸಗಳಲ್ಲಿ ಕೇಳಿದ್ದೇವೋ ಆ ಕಾವು ಉತ್ಪನ್ನವಾಗುತ್ತೆ, ಬಿರುಸು ಉತ್ಪನ್ನವಾಗುತ್ತೆ, ಅಪಾರ ಶಕ್ತಿ ಉತ್ಪನ್ನವಾಗುತ್ತೆ. ಆಗಲೇ ಆತ್ಮ ಜಾಗೃತಿ ಉಂಟಾಗುತ್ತೆ, ಆಗಲೇ ನಿತ್ಯಾನಂದ ಉಂಟಾಗುತ್ತೆ ಅಂತನೋ ಮಾತು ಶ್ರೀರಾಮಕೃಷ್ಣದ್ದು. ಈಗ ಶ್ರೀರಾಮಕೃಷ್ಣ ಮಾಸ್ಟರ್ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ನಿನಗೆ ಹೇಳ್ತೇನೆ ಕೇಳು, ನೀನು ಭಗವತ್ ರೂಪಗಳಲ್ಲಿ ಅವಿಶ್ವಾಸ ತಾಳಬೇಡ, ಭಗವತ್ ರೂಪಗಳಲ್ಲಿ ಅವಿಶ್ವಾಸ ತಾಳಬೇಡ. ಭಗವಂತನಿಗೆ ರೂಪ ಉಂಟು, ನೀನು ಅದರಲ್ಲಿ ಶ್ರದ್ಧೆ ಇಡು. ಆತನ ಯಾವ ರೂಪ ನಿನಗೆ ಹಿಡಿಸುತ್ತೋ ಅದರ ಮೇಲೆ ನೀನು ಧ್ಯಾನ ಮಾಡು. ತಮ್ಮ ಆಪ್ತ ಶಿಷ್ಯ ಮಾಸ್ಟರ್ ಮಹಾಶಯ ಮೊದಲಿಂದ ಒದ್ದಾಡ್ತಾ ಇದ್ದಾನು, ಬ್ರಾಹ್ಮ ಸಮಾಜಕ್ಕೆ ಸೇರಿಬಿಟ್ಟಿದ್ದೆ, ದೇವರಿಗೆ ಆಕಾರ ಇಲ್ಲ ಆಕಾರ ಇಲ್ಲ ಆಕಾರ ಇಲ್ಲ ಅಂತ ತಿಳಿದು, ಆದ್ರೆ ಅವನು ಒದ್ದಾಡ್ತಾ ಇದ್ದಾನೆ, ಸಾಧನೆಯಲ್ಲಿ ಮಾತ್ರ ಮುಂದುವರಿತಾ ಇಲ್ಲ. ಈ ಮನಸ್ಸಿಗೆ ಒಂದು ಆಶ್ರಯ ಬೇಕು, ಯಾರನ್ನಾದ್ರೂ ಹಿಡ್ಕೊಳ್ಬೇಕದು. ಮನಸ್ಸು ಮನಸ್ಸು ಅಂತ ಎಲ್ಲಿವರೆಗೆ ಇರುತ್ತೋ ಅದು ಯಾರನ್ನಾದ್ರೂ ಹಿಡ್ಕೊಳ್ಬೇಕು, ಹಿಡ್ಕೊಳ್ತಕ್ಕಂತ ಒಂದು ಇಷ್ಟಪಡುತ್ತದೆ. ಅದು ಹಿಡ್ಕೊಳ್ಳೋದಕ್ಕೋಸ್ಕರ ಭಗವಂತ ರೂಪ ತಾಳಿರುತ್ತಾನೆ. ಆ ರೂಪವನ್ನು ಹಿಡ್ಕೊ. ಯಾವ ರೂಪ ಹಿಡ್ಕೊಳ್ಬೇಕು? ನಿಮ್ಗೆ ಯಾವ ರೂಪ ಇಷ್ಟ ಆಗುತ್ತೋ ಆ ರೂಪವನ್ನು ಹಿಡ್ಕೊ. ಅದನ್ನ ಮಾಸ್ಟರ್ ಮಾಷಿನಿಗೆ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ರೂಪವನ್ನು ಹಿಡ್ಕೊಂಡು ಆ ರೂಪದ ಮೇಲೆಯೇ ಧ್ಯಾನ ಮಾಡು. ಯಾವ ರೂಪ ನಿನಗೆ ಇಷ್ಟ ಆಗುತ್ತೋ ಆ ರೂಪವನ್ನೇ ಹಿಡ್ಕೊ, ಅದ್ರ ಮೇಲೆ ಧ್ಯಾನ ಮಾಡು. ಆ ಒಂದು ರೂಪವನ್ನೇ ಹಿಡ್ಕೊಳ್ಬೇಕು. ಹಾಗಿದ್ರೆ ಬಾಕಿ ಉಳಿದ ರೂಪಗಳನ್ನೆಲ್ಲ ಏನ್ ಮಾಡೋದು? ಬಾಕಿ ಉಳಿದ ರೂಪಗಳನ್ನೆಲ್ಲ ಈ ನಮ್ಮ ಇಷ್ಟ ದೇವತೆಯ ರೂಪದಲ್ಲಿ ಐಕ್ಯ ಮಾಡಿಬಿಡಬೇಕು. ಇದನ್ನೆಲ್ಲ ಆಯಾಯ ಗುರುಗಳು ಹೇಳ್ಕೊಟ್ಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಹತ್ತಾರು ದೇವತೆಗಳು ನಮ್ಮ ಕಣ್ಣೆದುರು ಕಂಡುಬಿಟ್ರೆ ನಾವು ಯಾರಿಗೆ ಉಪಚಾರ ಮಾಡೋದು, ಯಾರಿಗೆ ಬಿಡೋದು? ಇವನಿಗೆ ಉಪಚಾರ ಮಾಡಿದ್ರೆ ಅವನಿಗೆ ಅಪಚಾರ ಆಗುತ್ತೆ, ಅವನಿಗೆ ಉಪಚಾರ ಮಾಡಿದ್ರೆ ಇವನಿಗೆ ಅಪಚಾರ ಆಗುತ್ತೆ, ಇಬ್ಬರು ಶಾಪ ಹಾಕೋದಾಗುತ್ತೆ. ಯಾರನ್ನು ನಾವು ತೃಪ್ತಿ ಪಡಿಸೋಕೆ ಸಾಧ್ಯವಾಗದೇನೆ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಆದ್ರಿಂದ ಇತರ ಎಲ್ಲ ದೇವದೇವಿಯರನ್ನು ಕೂಡ ನಮಗೆ ಅತ್ಯಂತ ಇಷ್ಟವಾಗಿರತಕ್ಕಂಥ ಒಬ್ಬ ದೇವನಲ್ಲಿ ಒಬ್ಬ ದೇವಿಯಲ್ಲಿ ಐಕ್ಯಗೊಳಿಸಿ, ಎಲ್ಲ ನೀವು ಇದರೊಳಗಡೆ ಇರಿ, ನೀವು ಇದರೊಳಗಡೆ ಇರಿ, ಇಲ್ಲೇ ನಿಮ್ಮನ್ನು ನಾನು ಪೂಜಿಸ್ತೇನೆ ಅಂತ ಹೇಳಿ ಅಲ್ಲೇ ಸೇರಿಸಿ ಪೂಜೆ ಮಾಡಬೇಕು, ಆ ರೀತಿಯಲ್ಲಿ ಧ್ಯಾನ ಮಾಡಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಬಳಿಕ ಗೋವಿಂದನಿಗೆ ಹೇಳ್ತಾರೆ, ಸತ್ಯ ಏನು ಅಂತಂದ್ರೆ ಎಲ್ಲಿಯವರೆಗೆ ಪ್ರಾಪಂಚಿಕ ವಸ್ತುಗಳಲ್ಲಿ ಭೋಗಾಸಕ್ತಿ ಇರುತ್ತೋ ಅಲ್ಲಿಯವರೆಗೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಾಗ್ಲಿ, ಆತನ ದರ್ಶನ ಪಡೆಯಬೇಕು ಅಂತಾಗ್ಲಿ ಪ್ರಾಣ ವ್ಯಾಕುಲ ಪಡೋದಿಲ್ಲ. ಮಗು ಆಟದಲ್ಲಿ ತೊಡಗಿರುವಾಗ ಎಲ್ಲವನ್ನೂ ಮರೆತು ಬಿಡುತ್ತೆ. ಅದನ್ನು ಆಟದಿಂದ ಬಿಡಿಸೋದಕ್ಕೆ ಸಂದೇಶ ಅಂತ ಹೇಳಿದ್ರೆ ಒಂದು ಸಿಹಿ ತಿಂಡಿ ಕೊಟ್ಟರು ಕೂಡ ಅದನ್ನು ಎಲ್ಲೋ ಕಿಂಚಿತ್ ಸ್ವಲ್ಪ ತಿಂದು ಬಿಟ್ಟು ಮತ್ತೆ ಆಟದಲ್ಲಿ ತೊಡಗುತ್ತೆ. ಯಾವಾಗ ಅದಕ್ಕೆ ಆಟವೂ ರುಚಿಸೋದಿಲ್ವೋ, ಸಿಹಿ ತಿಂಡಿಯೂ ರುಚಿಸೋದಿಲ್ವೋ, ಆಗ ಅದು ಹೇಳುತ್ತೆ ನಾನು ತಾಯಿ ಹತ್ರಕ್ಕೆ ಹೋಗ್ಬೇಕು, ನಾನು ತಾಯಿ ಹತ್ರಕ್ಕೆ ಹೋಗ್ಬೇಕು ಅಂತ. ಆಗ ಅದಕ್ಕೆ ಯಾವ ಸಿಹಿ ತಿಂಡಿಯೂ ಕೂಡ ಬೇಕಾಗೋದಿಲ್ಲ. ಯಾರನ್ನ ಆ ಮಗು ಎಂದು ಕಂಡೇ ಇಲ್ವೋ ಆತ ಏನಾದರೂ ಬಂದು ಬಾ ಬಾ ನನ್ನೊಂದಿಗೆ ನಿನ್ನ ನಿನ್ನ ತಾಯಿ ಹತ್ರ ಕರ್ಕೊಂಡು ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡ್ತೀನಿ ಅಂತೇನಾದರೂ ಹೇಳ್ದ ಅಂದ್ರೆ ತಕ್ಷಣವೇ ಅದು ಆತನನ್ನ ಹಿಂಬಾಲಿಸುತ್ತೆ. ಮನುಷ್ಯ ಅವನು ಯಾರು ಬೇಕಾದರೂ ಆಗಲಿ, ಯಾರು ಅದನ್ನು ತನ್ನ ತಾಯಿ ಹತ್ತಿರಕ್ಕೆ ಕರೆದುಕೊಂಡು ಹೋಗಿಬಿಡ್ತಾನೋ ಆತನೊಡನೆ ಅದು ಹೊರಟೋಗ್ಬಿಡುತ್ತೆ. ಯಾಕೆ? ಅದಕ್ಕೆ ಆಟ ಸಾಕಾಗ್ಬಿಟ್ಟಿದೆ. ಶ್ರೀರಾಮಕೃಷ್ಣರು ಮುಂದುವರಿಸ್ತಾ ಹೇಳ್ತಾರೆ, ಪ್ರಾಪಂಚಿಕ ವಸ್ತುಗಳನ್ನು ಭೋಗಿಸಿ ತೃಪ್ತಿ ದೊರೆಯಿತು ಅಂದರೆ ಪ್ರಾಣ ಭಗವಂತನಿಗಾಗಿ ವ್ಯಾಕುಲ ಪಡುತ್ತೆ. ಏನು ಮಾಡಿದರೆ ಆತನ ಸಾಕ್ಷಾತ್ಕಾರ ದೊರೆಯುತ್ತೆ ಅಂತನ್ನುವ ಈ ಚಿಂತೆ ಒಂದೇ ಆಗ ಅದಕ್ಕೆ ಇಷ್ಟವಾಗುತ್ತೆ. ಈ ಒಂದು ಚಿಂತೆ ಮಾತ್ರವೇ ಅವನನ್ನ ಹಿಡ್ಕೊಂಡಿರುತ್ತೆ. ಯಾವ ಚಿಂತೆ? ಹೇಗೆ ಮಾಡಿದ್ರೆ ಅವನು ಸಾಕ್ಷಾತ್ಕಾರ ಪಡೆದುಕೊಂಡೇನು ಅಂತ. ಇದು ಯಾವಾಗ ಬರುತ್ತೆ ಈ ವ್ಯಾಕುಲತೆ? ಹೇಗೆ ಮಾಡಿದ್ರೆ ಅವನ ದರ್ಶನ ಆದೀತು ಅಂತ ಹೇಳ್ತಕ್ಕಂತ ವ್ಯಾಕುಲತೆ, ಪ್ರಾಣ ಆ ಇಷ್ಟ ದೇವತೆ ಸಾಕ್ಷಾತ್ಕಾರಕ್ಕೆ ವಿಲವಿಲ್ಲ ಒದ್ದಾಡುತ್ತೆ. ಯಾವಾಗ? ಯಾವಾಗ ಪ್ರಾಪಂಚಿಕ ವಸ್ತುಗಳನ್ನು ಭೋಗಿಸಿ ಜೀವ ತೃಪ್ತಿ ಪಡೆಯುತ್ತೋ ಆಗ. ಪ್ರಾಪಂಚಿಕ ಭೋಗ ಎಷ್ಟು ಜನರಿಗೆ ತೃಪ್ತಿ ಕೊಟ್ಟಿದೆ ಅಂತನೋ ಪ್ರಶ್ನೆಯನ್ನು ನಾವೀಗ ಹಾಕೊಳ್ಬೇಕು. ಮಾಸ್ಟರ್ ಮಾಷೆಯ ಶ್ರೀರಾಮ್ ಶ್ರೀ ಮಾತನ್ನು ಕೇಳಿಕೊಂಡು ತನ್ನೊಳಗೆ ತಾನೇ ಹೇಳ್ತಾನೆ, ಹೇಳಿದ್ದನ್ನು ಬರೆದಿಟ್ಟಿದ್ದಾನೆ ನೋಡಿ. ಅಯ್ಯೋ, ಪ್ರಾಣ ಭಗವಂತನಿಗಾಗಿ ವ್ಯಾಕುಲ ಪಡಬೇಕಾದ್ರೆ ಈ ಹಾಳಾದ ಭೋಗವಾಸನೆ ಮುಗಿಬೇಕಲ್ಲ, ಮುಗಿಲೇ ಇಲ್ವಂತೆ ಅವನಿಗೆ. ಮದುವೆ ಆಗಿ ಒಂದೆರಡು ಮಕ್ಕಳು ಕೂಡ ಆಗಿವೆ, ಆದರೆ ಅವನಿಗೆ ವಾಸನೆ ಹೋಗಿಲ್ಲ. ಆಸೆ, ವಾಸನೆ ಅಂತ ಹೇಳಿದ್ರೆ ಆಸೆ, ಆಸೆ ಹೋಗಿಲ್ಲ. ಆ ಆಸೆ ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ಜನ್ಮಾಂತರಗಳಿಂದ ಬಂದಂತಹ ಆಸೆ ಅದು, ಒಂದೇ ಹೊಡೆತಕ್ಕೆ ಅದನ್ನು ಕತ್ತರಿಸಿ ಆಗೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳಿದಾನೆ, ಅಸಂಗ ಶತ್ರೇಣ ದೃಢೇನ ಚಿತ್ವ ತತ ಪದಂ ತತ್ ಪರಿಮಾರ್ಗಿತವ್ಯಂ ಅಂತ ಹೇಳಿದಾನೆ. ಆದ್ರೆ ಎಷ್ಟು ಜನರಿಗೆ ಅದನ್ನು ಕತ್ತರಿಸುವ ಸಾಧ್ಯವಾಗಿದೆ? ಕತ್ತರಿಸಿ ಹಾಕ್ಬೇಕು ಅದನ್ನ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಚಿತ್ವ ಕತ್ತರಿಸುವುದಂತೆ, ಅದು ಯಾವಾಗ ಸಾಧ್ಯ ಆಗುತ್ತೆ? ಕತ್ತರಿಸುವುದು ಕೂಡ ಭೋಗವಾಸನೆ ಮುಗಿದಿರಬೇಕು. ಮುಗಿದಿರುವುದಂದ್ರೇನು? ಸಾಕು ಸಾಕು ಅನಿಸಿರುತ್ತೆ. ಭೋಗವಾಸನೆ ಸಾಕು ಸಾಕು ಅಂತ ಸ್ವಲ್ಪ ಅನುಭವಿಸಿದ ಮೇಲೆ ಎಷ್ಟೋ ಜೀವಿಗಳಿಗೆ ಅನಿಸಿಬಿಟ್ಟಿರುತ್ತೆ. ಹಾಗೆ ಅನಿಸಿದಾಗ ಬಲವಾಗಿ ಒಂದೇಟನ್ನು ಹಾಕಬೇಕು, ಇನ್ನು ಸಾಕು ಅಂತ ತನ್ನ ಮನಸ್ಸಿನೊಳಗಡೆನೆ ಅದನ್ನು ಹಾಕೊಳ್ಳುವಂತಹದ್ದು. ಇನ್ನು ಸಾಕು ಅಂತ ಹೇಳುವಂತಹದ್ದೇ ಆ ಕತ್ತರಿ ಏಟು ಅಥವಾ ಕೊಡಲಿ ಏಟು. ಆದರೆ ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಕೂಡ ಜೊತೆ ಜೊತೆಯಾಗಿಯೇ ತಿಳ್ಕೊಳ್ಬೇಕಾಗುತ್ತೆ. ಪುರಾಣದಲ್ಲಿ ಬರತಕ್ಕಂತಹ ಕಥೆಗಳೆಲ್ಲ ನಮಗಾಗಿ ನಡೆದಂತಹ ಕಥೆಗಳು ಅವೆಲ್ಲ. ಯಯಾತಿ ರಾಜ ಮಗನ ಆಯಸ್ಸನ್ನ, ಸಹಸ್ರ ವರ್ಷ ಆಯಸ್ಸನ್ನ ಮಗನಿಂದ ಎರವಲು ಪಡೆದುಕೊಂಡು ಲೌಕಿಕ ಭೋಗದಲ್ಲಿ ತಲ್ಲೀರನಾಗಿರ್ತಾನೆ. ಅನುಭವಿಸಿ ಅನುಭವಿಸಿ ಅನುಭವಿಸಿ ಸಹಸ್ರ ವರ್ಷಗಳ ಕಾಲ ಅನುಭವಿಸಿ ಅನುಭವಿಸಿ ಅನುಭವಿಸಿ ಅನುಭವಿಸಿ ಏನು ಕಂಡುಕೊಂಡ ಅವನು ಹೇಳ್ತಾನೆ. ಹೇಗೆ ಅಗ್ನಿಯನ್ನ ತುಪ್ಪ ಸುರಿದು ಆರಿಸೋದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಕಾಮವನ್ನ ಅನುಭವಿಸಿಯೇ ತೃಪ್ತಿ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಇತ್ತ ಕಡೆಗೆ ತಿರುಗಬೇಕು, ಅದಕ್ಕೆ ಬೆನ್ನು ಹಾಕಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಪೂರ್ವಾಭಿಮುಖವಾಗಿ ಹೊರಡು, ಪಶ್ಚಿಮ ತನ್ನಷ್ಟಕ್ಕೆ ದೂರವಾಗುತ್ತೆ ಅಂತ. ಪೂರ್ವ ಅಂದ್ರೆ ಪರಮಾತ್ಮ, ಪಶ್ಚಿಮ ಅಂತಂದ್ರೆ ಅಮೆರಿಕ, ಭೋಗ. ಆದ್ರಿಂದ ಈ ಒಂದು ಪೂರ್ವಾಭಿಮುಖವಾಗಿ ಹೋಗಬೇಕು ಅಂದ್ರೆ ಪರಮಾತ್ಮನ ಅಭಿಮುಖವಾಗಿ ಹೋಗಬೇಕು. ಪೂಜೆ, ಜಪ, ಧ್ಯಾನ, ಪಾರಾಯಣ, ನಾಮ ಸಂಕೀರ್ತನೆ, ಸದ್ಗ್ರಂಥಗಳ ಅಧ್ಯಯನ, ಸದ್ವಿಚಾರಗಳ ಕುರಿತಾದಂತಹ ಮಾತುಕತೆಗಳು ಮಾತ್ರವೇ, ಸಜ್ಜನ ಸಹವಾಸ ಮಾತ್ರವೇ. ಇಂಥ ಹಲವಾರು ನಿಯಮಗಳನ್ನು ತನಗೆ ತಾನೇ ಹಾಕಿಕೊಂಡು ಕಟ್ಟುನಿಟ್ಟಾದಂತಹ ನಿಯಮದ ಒಳಗಡೆ ತನ್ನ ಪಾಲಿಸಿ ಪೋಷಿಸಿಕೊಂಡು ತನ್ನ ಕೊಳಕು ಮನಸ್ಸನ್ನು ಶುಚಿಗೊಳಿಸಿಕೊಳ್ತಾ ಕೊನೆಗೊಂದು ದಿನ ಎಲ್ಲ ಬಗೆಯ ಕಾಮಗಳಿಂದ ಕೊಳಕು ವಾಸನೆಗಳಿಂದ, ಕೊಳಕು ಆಸೆಗಳಿಂದ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಬಹಳ ಕಷ್ಟಪಡಬೇಕಾಗುತ್ತೆ ನಿಜ. ಹೆಚ್ಚಿನ ಜೀವಿಗಳು ಕಷ್ಟಪಡಬೇಕಾಗತ್ತೆ. ಆದರೆ ಆ ಪರಮಾತ್ಮ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಯಾವ್ದು ಇದೆಯೋ ಅದಕ್ಕೆ ಶರಣಾಗತಕ್ಕಂಥ ಯಾವನಿದ್ದಾನೋ ಅವನು ಬುದ್ಧಿವಂತ, ಅವನು ಹೆಚ್ಚಿಗೆ ಕಷ್ಟಪಡಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ಒಬ್ಬ ಭಕ್ತನಿಗೆ, ಸನ್ಯಾಸಿ ಭಕ್ತ ಮುಂದೆ ಸನ್ಯಾಸಿ ಆಗ್ತಾನ ಅಂತ, ನೀ 4-6 ಮದುವೆ ಮಾಡ್ಕೊ ಏನಂತೆ, ನನ್ನ ನೆನ್ಪು ಮಾಡ್ಕೊ, ನಿನಗೆ ಆ ಮದುವೆಯಿಂದ ಏನೂ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಭಗವಂತನ ಕೃಪೆ ಆಯಿತು ಅಂತ ಹೇಳಿದ್ರೆ ಎಲ್ಲ ಕಾಮ ಭೋಗದಿಂದ ನಾವು ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಹತ್ತು ಕರೆದು ಭಗವಂತನ ಕೃಪೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗುತ್ತೆ. ಈ ಮಾಸ್ಟರ್ ಮಾಷಿಯ ಈಗೇನು ಹೇಳ್ತಾ ಇದ್ದಾನೆ ಇಲ್ಲಿ, ಅಯ್ಯೋ ಪ್ರಾಣ ಭಗವಂತನಿಗಾಗಿ ವ್ಯಾಕುಲ ಪಡಬೇಕಾದ್ರೆ ಈ ಹಾಳಾದ ಭೋಗವಾಸನೆ ಅಂತೊಂದು ಇದೆಯಲ್ಲ ಅದು ಮುಗಿಬೇಕಲ್ಲ ಅಂತ ಹೇಳಿದ್ರು ಕೂಡ ಶ್ರೀರಾಮಕೃಷ್ಣರ ಅಪಾರವಾದ ಕೃಪೆಯಿಂದ ಆ ಮಾಸ್ಟರ್ ಮಹಾಶಯ ಬಹಳ ದೊಡ್ಡ ಸಂತನಾಗಿ ಪರಿವರ್ತನೆಗೊಳ್ತಾನೆ. ಅವನಲ್ಲಿ ತ್ರಿಕಾಲಜ್ಞಾನ ಅಂತ ಹೇಳತಕ್ಕಂತಹದ್ದು ಉಂಟಾಗುತ್ತೆ. ಜಗನ್ಮಾತೆಯ ಕೃಪೆ ಅಂತ ಹೇಳತಕ್ಕಂತಹದ್ದು ಅವನಲ್ಲಿ ಓತಪ್ರೋತವಾಗಿ ಇರುವಂತೆ ಆಗ್ಬಿಡುತ್ತೆ. ಅವನ ಕತೆ ಯುಗಾವತಾರ ಶ್ರೀರಾಮಕೃಷ್ಣದಲ್ಲಿ ಸ್ವಲ್ಪ ಮಟ್ಟಿಗಿದೆ. ಇನ್ನಷ್ಟು ಕಥೆಗಳು ಅದನ್ನು ಬರೆಯೋದಕ್ಕೆ ಯುಗಾವತಾರ ಶ್ರೀರಾಮಕೃಷ್ಣದಲ್ಲಿ ಅವಕಾಶ ಇಲ್ಲ. ಅದರಲ್ಲಿ ನಾವು ಕಾಣ್ತೇವೆ ಅವನಿಗೆ ಎಂತೆಂಥ ಅಲೌಕಿಕ ಅನುಭವಗಳೆಲ್ಲ ಆಗಿವೆ ಅಂತ. ಪರಮಾತ್ಮನ ಕೃಪೆ ಆಯಿತು ಅಂತ ಹೇಳಿದರೆ ಗೃಹಸ್ಥರಿಗೂ ಕೂಡ ಆ ಒಂದು ಕಾಮಭೋಗದಿಂದ ಮುಕ್ತಿ ಸಿಕ್ಕಿ ಅಲೌಕಿಕ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಆದರೆ ಯಾವ ನಮ್ಮ ಇಷ್ಟ ಅಂತ ಹೇಳ್ತಕ್ಕಂಥದ್ದು ನಾವು ತೀರ್ಮಾನ ಮಾಡಿಕೊಂಡಿರ್ತೇವೋ, ಇಷ್ಟ ದೇವತೆ ಇಷ್ಟ ದೇವತೆ ಅಂತ, ಆ ಇಷ್ಟ ದೇವತೆಗೆ ಶರಣ ಆಗುವಂತಹ ಪ್ರಾಮಾಣಿಕ ಭಾವದಿಂದ ಶರಣ ಆಗುವಂತಹ ಸರ್ವ ಸಮರ್ಪಣೆ ಮಾಡಿಕೊಳ್ಳುವಂತಹ ವಿದ್ಯೆ ಒಂದನ್ನು ಅಭ್ಯಾಸ ಮಾಡಬೇಕು ನಾವು. ಅದೊಂದು ವಿದ್ಯೆ. ಅದು ಎಷ್ಟೇ ಶರಣಾಗಿದ್ದೀನಿ ಅಂತ ಹೇಳಿದರೂ ಕೂಡ ಇತ್ ಕಡೆಗೆ ಬಂದು ತಾನೇ ತಾನಾಗಿ ಉಳಿದಿರ್ತಾನೆ ಮನುಷ್ಯ. ಆದ್ದರಿಂದ ಮತ್ತೆ ಮತ್ತೆ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ತನ್ನಲ್ಲಿ ತನತನ ಅಂತ ಹೇಳ್ತಕ್ಕಂಥ ಅದನ್ನು ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದ್ದೇನೆ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಿಕೊಂಡು ಮತ್ತೆ ಮತ್ತೆ ದಾರಿಯಲ್ಲಿ ಹೋಗುವಾಗಲೇ ಆಗಲಿ, ಜನರೊಂದಿಗೆ ವ್ಯವಹರಿಸ್ತಾ ಇರುವಾಗಲೇ ಆಗಲಿ, ಜನರ ಗುಂಪಿನಲ್ಲಿ ಇರುವಾಗಲೇ ಆಗಲಿ, ಮಧ್ಯ ಮಧ್ಯದಲ್ಲಿ ಅಂತರಂಗದಿಂದ ಹೇಳ್ಕೊಳ್ತಾ ಇರಬೇಕು, ಹೇ ಭಗವಂತ ನಾನು ನಿನ್ನವನು, ನೀನು ನನ್ನವನು, ಖಂಡಿತ ನನ್ನನ್ನು ಕೈಬಿಡಬೇಡ, ಕಾಪಾಡ್ದನನ್ನ, ನಾನು ಶಕ್ತನಲ್ಲ, ನಾನು ಅತ್ಯಂತ ಅಶಕ್ತ, ನಿರ್ಬಲ ಕೇ ಬಲರಾಮ್, ನಾನು ನಿರ್ಬಲ, ನನ್ನ ಬಲ ಹೇ ರಾಮ ನೀನು, ಆದ್ರಿಂದ ನೀನು ನನ್ನ ಬಲವಾಗಿ, ನೀನು ನನ್ನ ಶಕ್ತಿಯಾಗಿ ನನ್ನನ್ನು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ಪ್ರಾರ್ಥನೆ ಒಂದ್ಸಲ ಮಾಡಿದ್ರೆ ಸಾಲದು, ಎರಡು ಸಲ ಮಾಡಿದ್ರೆ ಸಾಲದು, ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂತಹ ಈ ಆಶಾ ಪಾಶವನ್ನ ಕತ್ತರಿಸಿಕೊಳ್ಬೇಕಾದ್ರೆ ಭಯಂಕರ ಪ್ರಾರ್ಥನೆಯನ್ನೇ ಮಾಡಬೇಕಾಗುತ್ತೆ. ಆ ಪ್ರಾರ್ಥನೆಯನ್ನು ತಿರುತಕ್ಕಂಥ ಹೃತ್ಪೂರ್ವಕ ಅಂತ ಗೊತ್ತಾಗುವವರೆಗೆ, ನಮಗೆ ಗೊತ್ತಾಗುವವರೆಗೆ ನಾವು ಮಾಡತಕ್ಕಂತಹ ಪ್ರಾರ್ಥನೆ ಹೃತ್ಪೂರ್ವಕ ಅಂತ ನಮಗೆ ಅಂತರಂಗಕ್ಕೆ ಅರಿವು ಆಗುವವರೆಗೆ ಪ್ರಾರ್ಥನೆ ಮಾಡ್ತಾ ಬರಬೇಕು. ತನ್ಮೂಲಕ ನಾವು ಅವನ ಕೃಪೆಗೆ ಪಾತ್ರರಾಗತಕ್ಕಂತಹದ್ದು ಸೂರ್ಯನಷ್ಟೇ ಸ್ಪಷ್ಟ. ಶ್ರೀರಾಮಕೃಷ್ಣರು ಅದಕ್ಕೆ ಸಾಕ್ಷಿ. ಶ್ರೀರಾಮಕೃಷ್ಣರು ನಮ್ಮೆಲ್ಲರ ಸಾಧನೆಗೆ ಶಕ್ತಿಯನ್ನು ಕೊಟ್ಟು, ಭಕ್ತಿಯನ್ನು ಕೊಟ್ಟು, ಆ ದಿವ್ಯ ಆನಂದವನ್ನ ಪ್ರಾಪ್ತಿ ಮಾಡಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಹೇಳಿ ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.